ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಹರಿಯಾ, ಕೀಟನಾಶಕ ಖರೀದಿಗೆ ಬಂದ್ಯಾ? ಹಾ, ಕೃಷಿ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಏನ್ ಸಲಹೆ ಕೊಟ್ರು? ಅದೇ, ಕೀಟನಾಶಕ ರಿಜಿಸ್ಟರ್ಡ್ ಅಂಗಡಿಯಿಂದಾನೇ ಖರೀದಿಸಬೇಕು. ಔಷಧ ಸೀಲ್ ಬಂದ್ ಆಗಿರ್ಬೇಕು. ಶೀಶೆಯಲ್ಲಿ ಬಳಕೆಯ ಅಂತಿಮ ದಿನಾಂಕ, ಬಳಕೆ ಪ್ರಮಾಣ ಮತ್ತು ವಿಧಾನ ಅಗತ್ಯವಾಗಿ ಬರೆದಿರಬೇಕು. ಮತ್ತೆ ನಗದು ರಶೀದಿಯನ್ನ, ಡೀಲರ್ ಹೆಸರು, ಔಷಧದ ಹೆಸರು, ಬ್ಯಾಚ್ ನಂಬರ್ ಜೊತೆ ಅಗತ್ಯವಾಗಿ ಪಡ್ಕೋಬೇಕು. ತಿಳಿತಾ? ನಕಲಿ ಔಷಧಗಳಿಂದ ಹೊಲ ಉಳಿಸಿ, ಸರಿಯಾದ ಔಷಧಿ ತಂದು ಬೆಳೆ ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಅರೆ, ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ. ಸೊಬ್ಬಾಗಿ ಫಸಲು, ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂ ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ಕ್ಕೆ ನಿಶುಲ್ಕ ಕರೆ ಮಾಡಿ. ದುಃಖ ಕಳೆಯಿತೋ, ಸುಖತ ಬಂದಿತೋ. ಭತ್ತದ ಫಸಲು ಸಮೃದ್ಧಗದಲ್ಲ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲಾನೋ. ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ ಪಿ ಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜನು ತಂದಿದ್ರ? ಇನ್ನೇನ್ ಮಾಡಿದ್ರಿ? ಹೊಲದ 12 ಒಂದ್ ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ಅರೆ, ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂ ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ. ದೂರವಾಣಿ ಸಂಖ್ಯೆ 1800-1800-1551 ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ದೂರವಾಣಿ ಸಂಖ್ಯೆ 1800-1800-1551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತ, ಬಳಿಕ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಟಿ ವೇಣುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಜ್ಯೇಷ್ಠ ಆಷಾಢ ಮಾಸ, ಗ್ರೀಷ್ಮ ಋತು, ಮೇ ಜುಲೈ ಮಧ್ಯೆ ವಾತಾವರಣದಲ್ಲಿ ತಾಪ ಹೆಚ್ಚು, ತಂಪಾದ ಸಿಹಿ ಪದಾರ್ಥಗಳು, ಹಾಲು, ತುಪ್ಪ, ಹಲಸಿನ ಹಣ್ಣು, ತೆಂಗಿನ ತಿರುಳು ಉತ್ತಮ, ಉಪ್ಪು ಹುಳಿ ಖಾರದ ಆಹಾರ ವರ್ಜ್ಯ, ತೆಳುವಾದ ವಸ್ತ್ರಧಾರಣೆ ಬಿಸಿಲಿಗೆ ಮೈ ಒಡ್ಡದೇ ಇರುವುದು ಸೂಕ್ತ, ಹಗಲು ನಿದ್ದೆ ಅತಿ ವ್ಯಾಯಾಮ ನಿಷಿದ್ಧ, ಉತ್ತಮ ಆಹಾರ ಪದ್ಧತಿ ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಕೇಳಿ ನೇಗಿಲ ಬಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ನನ್ನ ಹೆಸರು ರುದ್ರಮ್ಮ ಅಂದ್ಬಿಟ್ಟು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಫಾರ್ಮ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ತೊಗರಿನಲ್ಲಿ ಹೂವಿನ ಹಂತದಲ್ಲಿ ಬರ್ತಕ್ಕಂಥ ಕೆಲವು ಕೀಟಗಳಿದ್ದಾವೆ, ಮತ್ತೆ ಕಾಯಿ ಹಂತದಲ್ಲಿ ಬರ್ತಕ್ಕಂಥ ಕೀಟಗಳಿದ್ದಾವೆ. ಹೂವಿನ ಹಂತದಲ್ಲಿ ಬರ್ತಕ್ಕಂಥ ಕೀಟ ಅಂದ್ರೆ ಜಡೆ ಹುಳ ಅಂತ ಕರಿತೀವಿ. ಜಡೆ ರೂಪದಲ್ಲಿ ಇದನ್ನ ಸುತ್ತಿಕೊಂಡ್ಬಿಟ್ಟು ಒಳಗ ಭಾಗದಲ್ಲಿ ಇದ್ದು ತಿಂತಕ್ಕಂಥದ್ದು ಇತ್ತೀಚಿನ ಕಳೆದ ಒಂದು 4-5 ವರ್ಷದಿಂದ ಸಾಕಷ್ಟು ಬಾಧೆಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಎರಡು ಹಂತದಲ್ಲಿ ಇದು ತೊಂದರೆ ಮಾಡ್ತಕ್ಕಂಥದ್ದು, ಒಂದು ಹೂವಿನ ಹಂತದಲ್ಲಿ, ಮತ್ತೆ ಕಾಯಿ ಬಲಿಯುವ ಅಂತ ಚಿಕ್ಕ ಕಾಯಿಗಳಿದ್ದಾಗ ಇದು ತೊಂದರೆ ಮಾಡ್ತಕ್ಕಂಥದ್ದು. ಸೊ ಇದು ಯಾವ ರೀತಿ ಬರುತ್ತೆ, ಸಾಮಾನ್ಯ ಹೂವಿನ ಹಂತದಲ್ಲಿ ಮೊಟ್ಟೆಗಳನ್ನ ಹೂವಿನ ಇದ್ರ ಮೇಲೆ ಮೊಟ್ಟೆ ಇಡುತ್ತೆ, ಮೊಟ್ಟೆ ಹ್ಯಾಚ್ ಆದ ತಕ್ಷಣ ಇದೇನು ಮಾಡುತ್ತೆ, ಹೂವನ್ನು ಕೂಡಿಸ್ಕೊಂಡ್ಬಿಟ್ಟು ಜಡೆ ರೂಪದಲ್ಲಿ ಅಂದರೆ ಬಾಯಿಂದ ಸ್ರವಿಸ್ತಕ್ಕಂಥ ಒಂದು ದಾರದ ಸಹಾಯದಿಂದ ಇದನ್ನೆಲ್ಲ ಸುತ್ತಿಕೊಂಡ್ಬಿಟ್ಟು ಒಳಭಾಗದಲ್ಲಿದ್ದು ಇಟ್ಬಿಟ್ಟು ತಿನ್ನುತ್ತೆ. ಹಂಗಾಗಿ ಏನಾಗುತ್ತೆ, ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಫ್ಲವರ್ ಡ್ರಾಪ್ಸ್ ಆಗ್ತಾ ಹೋಗುತ್ತೆ, ಮತ್ತೆ ಕಾಯಿ ಕಚ್ಚೋದು ಮೇಲೆ ಇದು ತೊಂದರೆ ಮಾಡ್ತದೆ. ಮತ್ತೆ ಇನ್ನೊಂದು ಹಂತದಲ್ಲಿ ಅಂದರೆ ಇದೇ ಹುಳುಗಳು ಮತ್ತೆ ನಾವೇನಾದರೂ ಇದನ್ನು ಹತೋಟಿ ಮಾಡಲಿಲ್ಲ ಹೂವಿನ ಹಂತದಲ್ಲಿ ಅಂದರೆ, ಮತ್ತೆ ಕಾಯಿ ಸಣ್ಣ ಸಣ್ಣ ಪಿಂದಿ ಸಣ್ಣ ಸಣ್ಣ ಎಳೆ ಕಾಯಿಗಳು ಬಂದಾಗ ಇದು ಸಹ ಈ ಹುಳ ಮತ್ತೆ ಕಂಟಿನ್ಯೂಸ್. ಯಾಕಂದರೆ ಮತ್ತೆ ಸೈಕಲ್ ಅಲ್ಲೇ, ಯಾಕಂದರೆ ಅಲ್ಲೇ ತಿಂದುಬಿಟ್ಟು ಅಲ್ಲೇ ಕೋಶಾವಸ್ಥೆ ಹೋಗಿ ಮತ್ತೆ ಪತಂಗಾಗಿ ಮತ್ತೆ ಅಲ್ಲೇ ಮೊಟ್ಟೆ ಇಡ್ತಕ್ಕಂಥದ್ದು, ಎರಡು ಜನ್ರೇಷನ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನು ಹತೋಟಿ ಮಾಡಬೇಕಾಗುತ್ತೆ. ಮತ್ತೆ ಕಾಯಿ ಹಂತದಲ್ಲೂ ಇದು ಹುಳ ದಾಳಿ ಮಾಡ್ತಾ ಇದೆ. ಮತ್ತೆ ಕಾಯಿ ಹಂತದಲ್ಲಿ ಏನು ಮಾಡುತ್ತೆ, ಮತ್ತೆ ಹೂವನ್ನು ಇರುತ್ತೆ, ಯಾಕಂದರೆ ಓವರ್ಲ್ಯಾಪಿಂಗ್ ಇರುತ್ತೆ. ಹೂವು ಮತ್ತು ಕಾಯಿನ ಎರಡನ್ನೂ ಜಂಟಿಯಾಗಿ ಮಾಡ್ಕೊಂಬಿಟ್ಟು ಒಳಭಾಗದಲ್ಲಿ ಇದ್ದುಬಿಟ್ಟು ಅದನ್ನು ಎಲ್ಲ ಎಲೆ ಇದು ಕಾಯನ್ನು ಚೆನ್ನಾಗಿ ತಿಂದಾಕ್ಬಿಡುತ್ತೆ, ಏನು ಬೀಜಗಳಿಲ್ಲದಂಗೆ ತಿಂದಾಕ್ತಕ್ಕಂಥದ್ದು ಒಂದು ನಾವು ನೋಡ್ಬೋದು. ಸೊ ಈ ರೀತಿ ಆದಾಗ ನಮಗೆ ಸಾಕಷ್ಟು ನಷ್ಟ ಆಗುತ್ತೆ, ಯಾಕಂದರೆ ಎಳೆ ಕಾಯಿಗಳೇನು ತಿಂದಾಕಿದಾಗ ಬೀಜಗಳು ಬರೋದಿಲ್ಲ. ಹಂಗಾಗಿ ಇಳುವರಿ ಮೇಲೆ ಸಾಕಷ್ಟು ಪರಿಣಾಮ, 30%-40% ಇಳುವರಿ ಕಡಿಮೆ ಆಗ್ತಕ್ಕಂಥ ಒಂದು ಲಕ್ಷಣವನ್ನು ನಾವು ನೋಡ್ಬೋದು. ಇನ್ನೊಂದು ಮುಖ್ಯವಾಗಿ ಬರ್ತಕ್ಕಂಥದ್ದಂದರೆ ಕೀಟ ಕಾಯಿ ನೊಣ. ಕಾಯಿ ನೊಣ ಅಂದರೆ ಇದು ಬಲಿಬೇಕ ಅಂದರೆ ಕಾಯಿ ಮೂಡಿದಾಗ, ಅಂದರೆ ಎಳೆ ಕಾಯಿಗಳಿದ್ದ ಹಂತದಲ್ಲಿದ್ದಾಗ ಮೊಟ್ಟೆ ಇಡ್ತಕ್ಕಂಥದ್ದು, ಮತ್ತು ಬಲಿಯುವಾಗ ಎಳೆ ಬೀಜಗಳಿದ್ದಾಗ ಇದು ಒಳಭಾಗದಲ್ಲಿ ಇದನ್ನು ಸ್ವಲ್ಪ ಕಂಡುಹಿಡಿಯೋದೇ ಕಷ್ಟ ಆಗುತ್ತೆ. ನಾವು ಜಡೆ ಹುಳನ್ನು ಹೆಂಗೆ ಜಡೆ ರೂಪದಲ್ಲಿದ್ದಾಗ ಅದನ್ನು ನಾವು ಕೂಡಿಸ್ಕೊಂಡಿರುತ್ತೆ ಅಂದರೆ ಸಾಮಾನ್ಯವಾಗಿ ಅದರಲ್ಲಿ ಹುಳ ಇರುತ್ತೆ ಅಂತ ತಿಳ್ಕೊಂತೀವಿ. ಬಟ್ ಈ ಕಾಯಿ ನೊಣ ನಮಗೆ ಗೊತ್ತಾಗೋದಿಲ್ಲ. ಕಾಯಿ ಹೊರಭಾಗದಲ್ಲಿ ನಾವು ರಂಧ್ರ ನೋಡಿದಾಗ ಮಾತ್ರ ಇದು ಕಾಯಿ ನೊಣ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದು ಏನು ಮಾಡುತ್ತೆ, ಎಳೆ ಕಾಯಿಗಳಿದ್ದಾಗ ಒಳಭಾಗದಲ್ಲಿ ಮೊಟ್ಟೆ ಇಡುತ್ತೆ. ಇದು ಒಂದು ನೊಣದ ಜಾತಿ ಸೇರಿರ್ತಕ್ಕಂಥ ಒಂದು ಹುಳ. ಇದೇನು ಮಾಡುತ್ತೆ, ಹಿಂಭಾಗದಲ್ಲಿ ಇರತಕ್ಕಂಥ ಒಂದು ಸೂಜಿ ಆಕಾರದಂಥ ವಸ್ತುವಿನಿಂದ ಒಂದು ಅಂಗದಿಂದ ಇದನ್ನೇನು ಮಾಡುತ್ತೆ, ಮೊಟ್ಟೆಯನ್ನು ಒಳಭಾಗದಲ್ಲಿ ಇಟ್ಟು ಬೀಜದ ಸಮೀಪ ಮೊಟ್ಟೆಯನ್ನು ಇಡುತ್ತೆ. ಮೊಟ್ಟೆಯಿಂದ ಮರಿ ಹುಳ ಬಂದಾಗ ಆ ಮರಿ ಹುಳ ಏನು ಮಾಡುತ್ತೆ, ಅಲ್ಲಿರ್ತಕ್ಕಂಥ ಬೀಜವನ್ನು ತಿನ್ನುತ್ತೆ. ತಿಂದುಬಿಟ್ಟು ಅಂದರೆ ಫುಲ್ ತಿನ್ನೋದಿಲ್ಲ, ಒಂದು ಅರ್ಧ ತಿಂದು ಮತ್ತೆ ಇನ್ನೊಂದು ಪಕ್ಕದಲ್ಲಿರ್ತಕ್ಕಂಥ ಚೇಂಬರಲ್ಲಿರ್ತಕ್ಕಂಥ ನೆಕ್ಸ್ಟ್ ಇನ್ನೊಂದು ಇರ್ತಕ್ಕಂಥ ಬೀಜಕ್ಕೆ ನುಗ್ಗಿ ಸಾಕಷ್ಟು ಪ್ರಮಾಣದಲ್ಲಿ ಇದು ತೊಂದರೆ ಮಾಡ್ತಾ ಹೋಗುತ್ತೆ. ನಾವು ಇತ್ತೀಚಿನ ದಿನಗಳು ನೋಡಿದ್ದೀವಿ, ಇದು ಸಾಕಷ್ಟು ಪ್ರಮಾಣ ನಮಗೆ, ಯಾಕಂದರೆ ಹೊರಭಾಗದಲ್ಲಿ ಕಾಣಿಸೋದಿಲ್ಲ, ಚೆನ್ನಾಗಿದೆ ಅಂದ್ಕೊಂಬಿಡ್ತೀವಿ. ಬಟ್ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ, ಸಾಕಷ್ಟು ಪ್ರಮಾಣದಲ್ಲಿ ನಮ್ಗೆ ತೊಂದರೆ ಆಗುತ್ತೆ. ಸೊ ಏನಾಗುತ್ತೆ, ಇದು ಒಂದೊಂದು ಕಾಯಿನಲ್ಲಿ ಆ್ಯಕ್ಚುಲಿ 5 ಬೀಜಗಳಿರ್ತವೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ 4 ಬೀಜದವರೆಗೂ ಇದು ತಿಂದಾಕಿರುತ್ತೆ. ಸೊ ಆ ಒಂದೊಂದು ಸರಿ ಕೆಲವು ಇದರಲ್ಲಿ ಎಲ್ಲ 5 ಬೀಜಗಳನ್ನು ತಿಂದಿರ್ತಕ್ಕಂಥ ಒಂದು ನಿದರ್ಶನಗಳನ್ನು ನೋಡಿದ್ವಿ. ಅದಕ್ಕಾಗಿ ಆದಷ್ಟು ನಾವು ಇದನ್ನು ಇವೆರಡು ಹುಳುಗಳನ್ನ ನಾವು ಹತೋಟಿ ಮಾಡೋದ್ರಿಂದ ನಾವು ಇದನ್ನು ಒಂದು ಇಳುವರಿಯನ್ನು ಹೆಚ್ಚಬಹುದು. ಮತ್ತು ಸುಮಾರು ಕೀಟನಾಶಕಗಳಿದೆ, ಸ್ಪೈನಾಸಾಡ್ ಅಂತ ಬರುತ್ತೆ, ಅದು 1 ಲೀಟರ್ ನೀರಿಗೆ 0.3 ml ನೀವು ಸಿಂಪರಣೆ ಮಾಡ್ಬೋದು, ಅಥವಾ ಎಮ್ಎಮೆಕ್ಟಿನ್ ಬೆಂಜಾಯಿಟ್ 0.5 gram ಹಾಕೊಂಡು ಲೀಟ್ರಿಗೆ ಸಿಂಪರಣೆ ಮಾಡ್ಬೋದು, ಮತ್ತು ಫ್ಲೂ ಬೆಂಡಮೈಡ್ ಫೇಮ್ ಅಂತ ಇದೆ, ಮತ್ತು ಕ್ಲೋರಾಂಟ್ರಿನ್ ಕುರಾಜಿನ್ ಅಂತ ಬರುತ್ತೆ, ಇವನ್ನೆಲ್ಲ ಕೀಟನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಈ ಹುಳವನ್ನು ಹತೋಟಿ ಮಾಡ್ಬೋದು. ಅದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ಸಂಪರ್ಕ ಮಾಡ್ಬೋದು. ನನ್ನ ಮೊಬೈಲ್ ನಂಬರು 9900435172ಕ್ಕೆ ನೀವು ಸಂಪರ್ಕ ಮಾಡ್ಬೋದು. ನೇಗಿಲ ಮಿಡಿತ ಕೇಳಿದಿರಿ, ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಇನ್ನು ಈಗ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರದ ಕೃಷಿಕ ಟಿ ವೇಣುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಗ್ರಾಮದ ಯುವ ಕೃಷಿಕರಾದಂತಹ ಟಿ ವೇಣುಕುಮಾರ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಈ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ರೇಷ್ಮೆ ಬೆಳೆಯನ್ನು ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವೇಣುಕುಮಾರ್ ಅವರೇ. ನಮಸ್ಕಾರ ಸರ್. ವೇಣುಕುಮಾರ್ ಅವರೇ, ಹೇಳಿ, ಈ ರೇಷ್ಮೆ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರ? ಸುಮಾರು ನಾವು ಇಲ್ಲಿ 6 ಮಾಡ್ತಾ ಇದ್ದೀವಿ ಸರ್. ರೇಷ್ಮೆ ಮಾಡ್ಕೊಂತ ಬಂದ್ವಿ. ಹಿಂದೆ ಎಲ್ಲ ನಮ್ಮ ತಂದೆರೆಲ್ಲ ರೈತರನ್ನೇ, ಅವರೆಲ್ಲ ರಾಗಿ ಜೋಳ ಹಂಗೆ ಮಾಡ್ಕೊಂತ ಬಂದರು. ಅದು ಲಾಭದಾಯಕ ಅನ್ನಿಸ್ಲಿಲ್ಲ, ಲೇಬರ್ ಸಮಸ್ಯೆ ಬಂತು, ಹಂಗಾಗ್ಬಿಟ್ಟು ರೇಷ್ಮೆ ಒಂದು ಖುಷಿ, ಅದು ಒಂದು ಲಾಭದಾಯಕ ಅಂದ್ಕೊಂಡು ನಾವು ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ ಸರ್. ಫಸ್ಟ್ಗೆ ಸ್ವಲ್ಪ ಬಂಡವಾಳ ಹಾಕೋದು ಜಾಸ್ತಿ ಅನ್ನಿಸ್ತು, ಆದ್ರೂ ವರಿ ಮಾಡ್ಕೊಂಡು ಮಾಡಿದ್ವಿ. ಸಕ್ಸಸ್ ಆಗುತ್ತೆ. ರೇಷ್ಮೆ ಮಾಡೋಂಥ ರೈತರಿಗೆ ಲಾಭದಾಯಕ ಬೆಳೆ ಸರ್. ಹೌದು, ಅದರಲ್ಲಿ ನಮಗೆ ಏನಂತಂದರೆ ನಮ್ಮ ಹತ್ರ 20-25 ದಿನದೊಳಗೇ ರೇಷ್ಮೆ ಬೆಳೆ ಮುಗೀತೈತೆ. ಹಂಗಾಗ್ಬಿಟ್ಟು ನಮಗೆ ಲಾಭದಾಯಕ ಅಂತ ಅನಿಸುತ್ತೆ ಸರ್. ಅದು ಈಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ರಾಗಿಜೋಳ ಬೆಳೆಯಂಥ ಒಂದು ಪರಿಸ್ಥಿತಿ ಇತ್ತು ಅವತ್ತಿನ ದಿನದಲ್ಲಿ. ಈಗ ನೀವು ಬಂದಮೇಲೆ ರೇಷ್ಮೆಗೆ ಬದಲಾವಣೆ ಆದ್ರಲ್ಲ, ನಿಮ್ಮ ತಂದೆಯವ್ರ ಸಹಕಾರ ಸಿಗ್ತಾ ನಿಮಗೆ? ಇದು ಭಾರಿ ಇಂಪಾರ್ಟೆಂಟು. ನಮ್ಮ ತಂದೆಯವರು ಅವಾಗೆಲ್ಲ ಮಾಡಿ ಮಾಡಿ ನಾವು ಸೋತ್ಬಿಟ್ಟಿದ್ವಪ್ಪ, ಈಗೇನು ಇತ್ತೀಚಿಗೆ ಹೊಸದಾಗ ಏನ ಮಾಡಿರಿ ಅಂತೇಳಿ ಅವರೊಂದು ಸರಿಯಾದ ರೀತಿಯಲ್ಲಿ ಹೇಳಿದರು. ನಾವು ಹೈನುಗಾರಿಕೆ ಅದು ಇದು ಒಂದು ಸ್ವಲ್ಪ ಯೋಚನೆ ಮಾಡಿದ್ವಿ, ಅದು ಯಾವುದು ಲಾಭದಾಯಕ ಅಲ್ಲ ಅಂತ ರೇಷ್ಮೆಗೆ ಬಂದ್ವಿ. ರೇಷ್ಮೆ ಒಳ್ಳೆ ಲಾಭದಾಯಕ ಆಗೈತೆ ಸರ್. ಅದು ಎಷ್ಟನೇ ವಯಸ್ಸಿಗೆ ನೀವು ಕೃಷಿ ಬದುಕಿ ಬಂದ್ರ? ನಾವು ಇರೋದಿಬ್ಬರೇ, ನಮ್ಮ ಅಣ್ಣರು ನಾವು. ಅವರು ನಮ್ಮ ಅಣ್ಣರು ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವು ನಮ್ಮ ತಂದೆಯರಿಗೆ ವರಿ ಆಗುತ್ತೆ ಅಂತಲೇ ನಾನು 10ನೇ ಕ್ಲಾಸ್ನಲ್ಲಿದ್ದೇನೆ. ನಾನು ಕೃಷಿ ಬಗ್ಗೆ ಬಂದಿದ್ದೆ ಸರ್. ನಾನು ಈಗ 10ನೇ ತರಗತಿ ತನಕ ವಿದ್ಯಾಭ್ಯಾಸ ಮಾಡಿ ನೀವೇ ಬಿಟ್ಟರೆ ಏನು ಮನೆಯಲ್ಲಿ ಬೇಡಪ್ಪ ನೀವು ಕೃಷಿ ಬಾ ಅಂತ ಕರ್ಕೊಂಡ್ರೆ? ಸರ್, ನಮ್ಮ ತಂದೆಯವ್ರು ಒಬ್ಬರು ಆಗ್ತಾರನ್ನ ಕಿಚ್ಚಿಗೋಸ್ಕರ ಬಿಟ್ಟಿವಿ. ಜಾಯಿಂಟ್ ಫ್ಯಾಮಿಲಿ ಇದ್ದರು, ಅವಾಗ ಅವರೆಲ್ಲ ಡಿವೈಡ್ ಆದರು, ನಮ್ಮ ತಂದೆಯವ್ರು ಒಬ್ಬರು ಆದರು, ನಮ್ಮ ತಂದೆಯವ್ರ ಕೈಲಿ ಆಗಲ್ಲ ಅನ್ನೋ ಸಪೋರ್ಟ್ಗೋಸ್ಕರ ನಾವು ನಿಂತ್ಕೊಂತೀವಿ ಅವಾಗ. ಹಂಗಾಗ್ಬಿಟ್ಟು ನಮಗೆ ಆವತ್ತಿನ ಕಾಲದಲ್ಲಿ ಏನು ಮಾಡ್ಬೇಕಂತ ಗೊತ್ತಿಲ್ಲ. ತಂದೆಯವ್ರು ಹೆಂಗೆ ಮಾಡಿದ್ರು ನಾವು ಹಂಗೆ ಮಾಡ್ಕೊಂತ ಹೋದ್ವಿ. ಇತ್ತೀಚೆಗೆ ನಾವು ಬೆಳೆದಂಗೆಲ್ಲ ಏನನ್ನ ಇದು ಲಾಭದಾಯಕ ಮಾಡಲೇಬೇಕು, ಹಿಂಗೆ ಇದ್ರೆ ಹೆಂಗೆ ಅಂತೇಳಿ ನಾವು ಚೇಂಜ್ ಆದ್ವಿ ಸರ್. ಅದನ್ನು ವೇಣುಕುಮಾರ್ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಸರ್, ನಮ್ಮದು ಒಟ್ಟು ಟೋಟಲ್ ನೀರಾವರಿ ಇರೋದು 12 ಎಕರೆ ಇದೆ ಸರ್. 12 ಎಕರೆದಲ್ಲಿ ಒಂದು 2 ಎಕರೆ ಹುಣಸೆ ಹಾಕಿದ್ವಿ ಸರ್ ನಾವು. ಆಮೇಲೆ ಒಂದು 2.5 ಎಕರೆ ಅಡಿಕೆ ಐತೆ. ಆಮೇಲೆ ಬಿಟ್ಟರೆ ಫುಲ್ಲು ರೇಷ್ಮೆ ಸರ್. ಎಮ್ಮಿಗಳಿಗೆ ಸ್ವಲ್ಪ ಸೆಪ್ಪೆ ಹಾಕಿ ಮಕ್ಕೊಂದು 1 ಎಕರೆ ಬಿಟ್ಕೊಂಡಿದ್ವಿ. ಅದು ಬಿಟ್ಟರೆ ಎಲ್ಲ ರೇಷ್ಮೆ ಮಾಡ್ಕೊಂಡಿದ್ವಿ ಸರ್ ನಾವು. ಈಗ ಒಂದು ಮನೆ ಆಗಲ್ಲ ಅಂತೇಳಿ ಇನ್ನೊಂದು ಮನೆ ಕಟ್ಟಿಸ್ತಾ ಇದ್ದೀನಿ. ಆಲ್ರೆಡಿ ಅದು ಆಲೇ ಒಂದು 3/4 ಭಾಗ ಬಂದುಬಿಟ್ಟಿದೆ ಸರ್. ಅದನ್ನು ಒಂದೇ ಮನೆಗೆ ಆಗಲ್ಲ, ಸೊಪ್ಪು ಭಾಳಷ್ಟು ಐತೆ ಅನ್ನೋ ಕಿಚ್ಚಿಗೆ 20 ದಿನಕ್ಕೊಂದು ಕ್ರಾಪ್ ಮಾಡ್ಬೇಕಂತಲೇ ಮಾಡ್ತಾಯಿದ್ದೀನಿ ಸರ್. ಮೊದಲು ತಿಂಗಳಿಗೊಂದು ಕ್ರಾಪ್ ಇತ್ತು, ಈಗ 20 ದಿನಕ್ಕೊಂದು ಕ್ರಾಪ್ ಮಾಡ್ಬೇಕಂತ ಮಾಡ್ತಾಯಿದ್ದೀನಿ ಸರ್. ಈಗೆಲ್ಲ ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಹೊಸ ಹೊಸ ತಾಂತ್ರಿಕತೆಗಳು ಬಂದಿದ್ದಾವೆ ಅಂದ್ರೆ ಅದನ್ನೆಲ್ಲ ನೀವು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ ನಿಮ್ಮ ಕೃಷಿಯಲ್ಲಿ? ಸರ್, ನಮಗೆ ಮೇನ್ ಪಾಯಿಂಟ್ ಹೇಳ್ಬೇಕಂತಂದರೆ ನಾವು ಫಸ್ಟಿಗೆಲ್ಲನ ಅವರು ಹಿಂದೆ ಕಾಲದಕ್ಕೆಲ್ಲ ಮಾಡಿದ್ರಲ್ಲ ಅವ್ರೇನು ಮಾಡ್ತಿದ್ರು, 2.5 ಸಾಲು ಜೋಡು ಪದ್ಧತಿ ಮಾಡ್ಕೊಂಬಂದರು. ಈಗ ತಂತ್ರಜ್ಞಾನ ಜಾಸ್ತಿ ಆದಂಗೆಲ್ಲ 4 ಅಡಿ ಬಂತು, 8 ಅಡಿ ಬಂತು. ಮೇನ್ ಪಾಯಿಂಟು ಸೊಪ್ಪು ಕ್ವಾಲಿಟಿ ಸಿಗಬೇಕು. ಹಂಗಾಗ್ಬಿಟ್ಟು ನಾವೇನು ಮಾಡಿದ್ವಿ, 4 ಅಡಿ ಮಾಡ್ಕೊಂಡ್ವಿ, 5 ಅಡಿ ಮಾಡಿದ್ವಿ. ಇವಾಗ ಇನ್ನು ಇತ್ತೀಚೆಗೆ ಮಾಡಿರೋದೆಲ್ಲ ನಾನು 6 ಅಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಸಾಯ ಮಾಡೋಕ್ಕೆಲ್ಲ ಅನುಕೂಲ ಆಗಲಿ ಅಂತ ಕಿಚ್ಚಿಗೆ ಸೊಪ್ಪು ಕ್ವಾಲಿಟಿ ಸಿಗುತ್ತೆ ಅಂತೇಳಿ ಆ ಥರ ಮಾಡ್ಕೊಂಡಿದ್ದೀನಿ ಸರ್. ಅದು ಆಮೇಲೆ ತಾಂತ್ರಿಕತೆ ಅಂತಂದರೆ ಈಗ ಉಳಿದಲ್ಲಿ ಬೇಜಾನು ರೋಗಗಳು ಬರ್ತಿದ್ದಾವೆ, ಆಮೇಲೆ ಅದರಲ್ಲಿ ಬೇಜಾನ್ ಇದ್ದಾವೆ. ಅವರವ್ರ ಅನುಕೂಲ ತಕ್ಕಂತೆ ವಾತಾವರಣ ಮೇಂಟೈನ್ ಮಾಡಬೇಕು, ಹ್ಯುಮಿಡಿಟಿ ಮೇಂಟೈನ್ ಎಲ್ಲದೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸರ್. ಅವರು ಸ್ವಚ್ಛತೆ ಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತೇನು ಸರ್, ಕ್ಲೀನಾಗಿ ಹೆಂಗೆ ರೇಷ್ಮೆ ಹುಳನ್ನ ಒಂದು ಚಿಕ್ಕ ಪಾಪ ಇದ್ದಾಗ ಹೆಂಗೆ ಮಾಡ್ತಾರೋ ಆ ರೀತಿ ಮೇಂಟೈನ್ ಮಾಡ್ಕೊಂಡೋದ್ರೆ ಯಾವುದೇ ಕಾರಣಕ್ಕೂ ರೇಷ್ಮೆ ಹುಳ ರೇಷ್ಮೆ ಅನ್ನೋದು ಏನೈತೋ ನಮ್ಮ ರೈತರನ್ನ ಕೈ ಬಿಡಲ್ಲ ಅಂತ ನಾನು ಹೇಳ್ತೀನಿ ಸರ್. ಅದನ್ನು ನನಗೆ ಭರವಸೆ ಐತೆ. ಯಾಕಂದರೆ ನಾನು ಒಂದು ಕಾಲದಲ್ಲಿ 10 ಲಕ್ಷ ರೂಪಾಯಿ ಸಾಲ ಮಾಡಿ ಹಾಕಿದಾಗ ಮಾಡಿದಾಗ ನನಗೆ ಅದನ್ನು ನನಗೆ ತೀರಿಸ್ತು, ನನಗೂ ಸ್ವಲ್ಪ ಸಮಾಧಾನ ಆಯ್ತು ಸರ್. ಹಂಗೆ ನಮ್ಮೂರಲ್ಲಿನೇ ಬೇಜಾನ್ ರೈತರನ್ನ ಬೆಳೆದರೆ ರೇಷ್ಮೆನ ಬೆಳೀತಿದ್ದಾರೆ, ಇನ್ನು ಸ್ಟಾರ್ಟ್ ಮಾಡೋದಲ್ಲೇ ಇದ್ದಾರೆ, ಇರಲಿ ಒಳ್ಳೆ ಲಾಭದಾಯಕ ಬೆಳೆ ಅಲ್ಲ ಅಂತೇಳಿ ಮಾಡ್ತಾಯಿದ್ದಾರೆ ಸರ್ ಅವರು. ಈಗ ರೇಷ್ಮೆಯಲ್ಲಿ ಒಳ್ಳೆಯ ಒಂದು ಇಳುವರಿ ಬರಬೇಕಂತಂದ್ರೆ ಗುಣಮಟ್ಟದ ಸೊಪ್ಪನ್ನು ಬೆಳಿಬೇಕಾಗುತ್ತೆ. ಯಾವ ತಳಿಯ ಸೊಪ್ಪನ್ನು ಬೆಳೀತಾ ಇದ್ದೀರಾ ನೀವು? ಸರ್, ನಮ್ಮ ಹತ್ರ 2 ತಳಿ ಇದೆ. ಒಂದು G4 ಅಂತ ಐತೆ, ಒಂದು V1 ಅಂತ ಐತೆ. G4 ಬೇಗನೆ ಬೆಳೀತು ಸರ್. ಅದು ಅಂದರೆ ನನಗೆ ಅನುಕೂಲ, 2 ಮನೆ ಇದಾವಲ್ಲ, 20-25 ದಿನ 30 ದಿನದೊಳಗೆ ಸೊಪ್ಪು ಸಿಗುತ್ತೆ. V1 40 ದಿನ ಬೇಕು, 45 ದಿನವೂ ಆಗುತ್ತೆ. ಇದು ಬೇಗ ಬೆಳೆಯೋದು ಕಡಿಮೆ, ಅಷ್ಟೇ ಕ್ವಾಲಿಟಿ. ಅದು ಸ್ವಲ್ಪ ಬೇಗ ಬೆಳೆಯುತ್ತೆ, ಅಷ್ಟೇ ಕ್ವಾಲಿಟಿ. ಹಂಗಾಗ್ಬಿಟ್ಟು ನಾವು 2 ಮನೆ ಇರೋದಕ್ಕೋಸ್ಕರವಾಗಿ ನಾನು 2 ತಳಿ ಇಟ್ಕೊಂಡಿದ್ದೀನಿ ಸರ್. 2 ತಳಿನೂ ಕ್ವಾಲಿಟಿನೇ ಸಿಗ್ತೈತೆ. ಮಾರ್ಕೆಟಲ್ಲಿ ನಾವು ರಾಮನಗರ ಮಾರ್ಕೆಟ್ ಹೋಗ್ತಿರೋದು, ರಾಮನಗರ ಮಾರ್ಕೆಟ್ ಬಿಟ್ಟರೆ ನಾವಿನ್ನು ಎಲ್ಲಿ ಹೋಗಿಲ್ಲ. ನಮಗೆ ಮಾರ್ಕೆಟಲ್ಲಿ ಏನೂ ಸಮಸ್ಯೆ ಇಲ್ಲ, ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ದುಡ್ಡಿನ ಸಮಸ್ಯೆ ಇಲ್ಲ. ಆಮೇಲೆ ಮತ್ತೊಂದು, ಅಲ್ಲಿ ಮಾರ್ಕೆಟಲ್ಲಿ ಏನು ಕಿರುಕುಳ ಇಲ್ಲ. ರೀಲರ್ಸ್ ಆಗಲಿ ನಾವಾಗಲಿ ಒಂಥರ ಅಣ್ಣ ತಮ್ಮಗಳಿದ್ದಂಗೆ ದೋಸ್ತುಗಳಾಗ್ಬಿಟ್ಟಿದ್ವಿ. ಯಾಕಂದರೆ ತಿಂಗಳು ಹೋಗ್ತೇವಲ್ಲಿ ದೋಸ್ತುಗಳಾಗ್ಬಿಟ್ಟಿದ್ವಿ. ಹಂಗಾಗ್ಬಿಟ್ಟು ನಮಗೇನು ರೇಷ್ಮೆದು ಮಾರ್ಕೆಟ್ಗೆ ಹೋಗೋಕ್ಕೆ ಸಮಸ್ಯೆ ಇಲ್ಲ, ಬೆಳೆಯೋದು ಸಮಸ್ಯೆ ಇಲ್ಲ ಸರ್. ಏನು ಮೇನ್ ಪಾಯಿಂಟು ಲೇಬರ್ ಸಮಸ್ಯೆ. ಲೇಬರ್ ಸಮಸ್ಯೆಗೆ ನಾವೊಂದು ಅನುಕೂಲ ಮಾಡ್ಕೊಂಬಿಡ್ತೀವಿ, ಹೆಂಗಂಗೆ ಅನುಕೂಲ ಇರುತ್ತೋ ಆ ರೀತಿ ಮಾಡ್ಕೊಂತೀವಿ ಸರ್. ಅದು ಈಗ G4 ಮತ್ತು V1 ತಳಿಯ ಸೊಪ್ಪಿಗೆ ಅಂತಂದರೆ ಇದು ಅಂದರೆ ಕೆಲವು ದಿನಗಳ ಅಂತರದಲ್ಲಿ ಬರುತ್ತೆ ಸೊಪ್ಪು ಅಂತ ಹೇಳಿದ್ರೆ ಅಂದರೆ ಕ್ವಾಲಿಟಿ ಮಾತ್ರ ಸೇಮ್ ಇರುತ್ತೆ? ಓಕೆ ಸರ್. ಅದರದ್ದು G4 ಬೇಗ ಬೆಳೀತೈತೆ. ಅಂದರೆ ನಾವು ಯಾವ ರೀತಿ ತಾಕತ್ತು ಮಾಡ್ತೀವಿ ಅಂದರೆ ಮೇನ್ ಪಾಯಿಂಟು ಕೊಟ್ಟಿಗೆ ಗೊಬ್ಬರ. ನಾವು ಗೌರ್ಮೆಂಟ್ ಗೊಬ್ಬರ ರೇಷ್ಮೆಗೆ ಬಳಸೋದೇ ಇಲ್ಲ ಬಿಡ್ರಿ. ಒಟ್ಟ ಪಾಯಿಂಟ್ ಹಾಕೇ ಇಲ್ಲ. ಕೊಟ್ಟಿಗೆ ಗೊಬ್ಬರ ಬಿಟ್ಟರೆ ಬೇರೆ ಏನೇನು ಹಾಕಕ್ಕೆ ಹೋಗಲ್ಲ. ಮೇಲ್ ಗೊಬ್ಬರ ಅಂತ ಕೂಡ ನಾವು ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ, ಬರೇನ ಕೊಟ್ಟಿಗೆ ಗೊಬ್ಬರ ಹಾಕೆಂತೀವಲ್ಲ, ಹಂಗಾಗ್ಬಿಟ್ಟು ಅದು ಬೇಗನೆ ಬೆಳೀತು ಸರ್. ಅದು ರಾಸಾಯನಿಕ ಗೊಬ್ಬರ ಯಾಕೆ ಬಳಸಲ್ಲ ನೀವು ಸರ್? ಅದಕ್ಕೆ ರಾಸಾಯನಿಕ ಗೊಬ್ಬರಕ್ಕೆ ನಮ್ಮ ಸೊಪ್ಪು ಚೆನ್ನಾಗಿ ಬರುತ್ತೆ, ಮನೆಯಲ್ಲಿರೋಂಥ ಹುಳ ಅದಕ್ಕೆ ಏನೇನು ಬೇಕು ರೋಗ ಎಲ್ಲ ರೀತಿಯಲ್ಲಿ ಹುಟ್ಕೊಂತತೆ. ಗೊಬ್ಬರ ಜಾಸ್ತಿ ಹಾಕಿದರೆ ಹಾಲು ತೊಂಡೆ ರೋಗ ಅಂತ ಬರುತ್ತೆ, ಸಪ್ಪೆ ರೋಗ ಅಂತ ಬರುತ್ತೆ, ಕರೆಮಚ್ಚೆ ರೋಗ ಅಂತ ಬರುತ್ತೆ. ಅದಕ್ಕೆ ಇಷ್ಟು ನಮೂನೆ ರೋಗ ಅಂತಲ್ಲ ಸರ್, ಅದಕ್ಕೆ ಗೌರ್ಮೆಂಟ್ ಗೊಬ್ಬರ ಹಾಕಿದರೆ ರೋಗ ಜಾಸ್ತಿನೇ. ಅದಕ್ಕೆ ಏನು ಉತ್ಕೃಷ್ಟವಾಗಿ ಈ ಒಂದು ರಾಸಾಯನಿಕ ಗೊಬ್ಬರಕ್ಕೆ ಸೊಪ್ಪು ಬೆಳೆದ್ರೂ ಗುಣಮಟ್ಟ ಇರಲ್ಲ, ಉಳದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಹೌದು ಹೌದು ಹೌದು ಹೌದು. ಇದು ಎಲ್ಲ ರೇಷ್ಮೆ ಬೆಳೆಗಾರರು ಮನದಲ್ಲಿ ಮಾತಿನಲ್ಲಿ ಗುಣದಲ್ಲಿ ಇಟ್ಕೊಂಡಿರೋಂಥ ಇದು ಇಂಪಾರ್ಟೆಂಟ್ ಸರ್. ಅದು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಗೊಬ್ಬರ ಬಳಸಿದರೆ ಅವ್ರದ್ದು ಸೊಪ್ಪು ಕ್ವಾಲಿಟಿ ಸಿಗಲ್ಲ. ಸೊಪ್ಪು ಕ್ವಾಲಿಟಿ ಸಿಗಲಿಲ್ಲ ಅಂದರೆ ಅವ್ರ ಮನೆಯಲ್ಲಿ ಇರೋಂಥ ಮರಿಗಳು ಸರಿಯಾದ ರೀತಿಯಲ್ಲಿ ಗೂಡು ಕಟ್ಟಲ್ಲ, ಮಾರ್ಕೆಟಲ್ಲಿ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗಲ್ಲ. ಎಲ್ಲ ರೀತಿಯಲ್ಲಿ ಒಂದು ಸ್ವಲ್ಪ ನಾವು ಒಂದೇ ಒಂದು ಪಾಯಿಂಟ್ ಗೌರ್ಮೆಂಟ್ ಗೊಬ್ಬರ ನಾವು ಈ ಸರಿ ಚೆನ್ನಾಗಿ ಬೆಳಿಲಿ ಅಂತ ಮಾಡಿದರೆ ಎಷ್ಟು ಅದನ್ನು ಪೂರ್ತಿ ಅನುಭವಿಸೋದು ಇದೇ ರೈತನೇ 40-45 ದಿನದ ನಂತರ ಗೊತ್ತಾಗುತ್ತೆ ಅವನಿಗೆ, ಯಾಕೆ ನನ್ನ ಬೆಳೆ ಹಿಂಗಾಯಿತು ಅಂತ 45 ದಿನ ತಕ್ಕನ ಗೊತ್ತಾಗಲ್ಲ ಸರ್ ಅದು. ಯಾಕಂದರೆ ಸೊಪ್ಪುಗೆ ಹಾಕಿತ್ತೀವಿ ಅಂತ ಗೊತ್ತಾಗುತ್ತೆ, ಆದರೆ ಅದಾದ ಪರಿಣಾಮ 45 ದಿನ ಬೇಕು ಸರ್. ಅದು ಬೆಳೆ ಬಂದಾಗ ಗೊತ್ತಾಗುತ್ತೆ ಸರ್, ಅಲ್ಲೇ ತಕ್ಕನ ಗೊತ್ತಾಗಲ್ಲ ಅದ್ರದ್ದು. ಈಗೆಲ್ಲ ಈ ಒಂದು ರೇಷ್ಮೆ ಸೊಪ್ಪಿಗೆ ನೀರಂತಂದ್ರೆ ಯಾವ ರೀತಿ ಕೊಡ್ತಾ ಇದ್ದೀರಾ? ಏನು ಡ್ರಿಪ್ ಮಾಡಿದಿರೋ, ಆಯ್ ನೀರು ಬಿಡ್ತಿರೋ? ಸರ್ ನಾವು ಎಲ್ಲ ಡ್ರಿಪ್ಪಲ್ಲೇ ಸರ್, ಡ್ರಿಪ್ಪಲ್ಲೇ ಬಿಡ್ತಿರೋದು. ಫಸ್ಟ್ಗೆಲ್ಲ ಆರ್ಸಂತ ನೀರಲ್ಲಿ ಲೇಬರ್ ಸಿಗಲ್ಲ, ಆಮೇಲೆ ವಿಪರೀತ ಕಳೆ ಆಗುತ್ತೆ. ಆಮೇಲೆ ನಾವು ಅನಿವಾರ್ಯ ಟೈಮಲ್ಲಿ ಮಳೆ ಬರ್ತಿರುತ್ತೆ, ಇಲ್ಲ ಸ್ವಲ್ಪ ಏನೋ ಸಾಲ್ದು ಬಂತು ಅಂದ್ರೂ ರಾತ್ರಿ ಟೈಮ್ ಹೋಗೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂಥ ಟೈಮಲ್ಲಿ ನಾವು ಸ್ಯಾದ್ರಿಗೆ ಕಾಲಿಕ್ಕಾಗಲ್ಲ ಅಂತೇಳ್ಬಿಟ್ಟು ಆದಷ್ಟು ಕ್ಲೀನಾಗಿರೋದಕ್ಕೆ ಡ್ರಿಪ್ಪಲ್ಲೇ ಬಳಸ್ತಾ ಇದ್ದೀವಿ ಸರ್. ನಾವು ಡ್ರಿಪ್ನಲ್ಲಿ ನೀರು ಕೊಡ್ತೀರಾ, ಕಳೆ ಬಂದವನ ಕೈಯಿಂದ ಕೇಳಿಸ್ತೀರಾ ನೀವು? ಇಲ್ಲ ಸರ್, ನಾವು ಅದಕ್ಕೋಸ್ಕರ ಈಗ ಒಂದು ಸಣ್ಣದು ರೋಟರ್ವೇಟ್ ಮಾಡ್ಕೊಂಡಿದ್ವಿ, ಆಮೇಲೆ ಅದರಲ್ಲೂ ಆಗಲಿಲ್ಲ ಅಂತಂದರೆ ದೊಡ್ಡ ಗಾಡಿಯಲ್ಲೇ ಹೊಡಿಯಂಗೆ ಮಾಡ್ಕೊಂಡಿದ್ವಿ. ನಮ್ಮ ಅನುಕೂಲ ತಕ್ಕಂತೆ ಕೆಲವು ಟೈಮಲ್ಲಿ ಮಳೆ ಬಂದುಬಿಟ್ರೆ ಯಥೇಚ್ಛಿಗೆ ಎತ್ತಿಗಳು ಬಾಡಿಗೆ ಇಟ್ಕೊಂಡು ಹೊಡ್ಕೊತಾ ಇದ್ವಿ. ಅನುಕೂಲ ತಕ್ಕಂತೆ ಮಾಡ್ಕೊಂಡು ನಾವು ರೇಷ್ಮೆನ ಬೆಳೆಸ್ಕೊಂತ ಬಂದಿದ್ವಿ ಸರ್. ಈಗ ಮನೆ ಎರಡು ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟು ಸೈಜ್ನಲ್ಲಿ ಮಾಡಿದ್ರೆ ಸರ್? ಅದು ಒಂದು ಮನೆ 1200 ಚದರ ಅಡಿ ಇದೆ, ಎರಡೂ ಮನೆ ಸೇಮ್ ಇದಾವೆ ಸರ್, 2200 ಚದರ ಅಡಿ ಬರುತ್ತೆ. ಅಂದರೆ 57 ಉದ್ದ, 21 ಅಗಲ. ಅದೇ ಟೈಪಲ್ಲೇ ಒಂದೊಂದು ಕಡೆಗೆ 5-5 ರೇಕ್ಗಳು ಮಾಡ್ಕೊಂಡಿನಿ, ಅದರಲ್ಲೇ ಒಂದೊಂದು ಮನೆಯಲ್ಲಿ 300-300 ಮರಿ ಮೇಯಿಸ್ಬೇಕಂತೇಳಿ ಫಿಕ್ಸ್ ಮಾಡ್ಕೊಂಬಿಟ್ಟಿದೆ ಸರ್. ಅದು ಈಗ ರೇಷ್ಮೆ ಬೆಳೆಯಲಿಕ್ಕೆ ಸಾಕಷ್ಟು ರೇಷ್ಮೆ ಇಲಾಖೆಯಿಂದ ಸೌಕರ್ಯಗಳು ಸಿಗ್ತವೆ ಸಬ್ಸಿಡಿ ದರದಲ್ಲಿ, ಏನೆಲ್ಲ ಒಂದು ಸಹಕಾರ ಸೌಲಭ್ಯವನ್ನು ಪಡ್ಕೊಂಡಿದ್ರೆ ರೇಷ್ಮೆ ಇಲಾಖೆಯಿಂದ? ಸರ್, ನಾನು ಇಲ್ಲಿಗೆ 6 ವರ್ಷದ ಕೆಳಗೆ ಡ್ರಿಪ್ಪಿಂದು ಬಂತು, ನಮಗೆ ಮನೆಯದು ಬಂತು, ಮನೆಗೂ ಸಬ್ಸಿಡಿ ನಾವು ಜನರಲ್ ಆಗಿರೋದಕ್ಕೋಸ್ಕರ 3 ಲಕ್ಷ ಕೊಟ್ಟರು, ಆಮೇಲೆ ಡ್ರಿಪ್ಪಿಂದು ಎಕರೆಗೆ ಏನಿಷ್ಟಿತ್ತು ಅಂತ ಅದನ್ನು ಕೊಟ್ಟರು, ಎಕರೆ 40,000 ಅಂತ ಕೊಟ್ಟರು. ಇಲಾಖೆ ಕಡೆಯಿಂದ ನಮಗೇನು ಸೌಲತ್ಯ ಸಿಗೋಂಥದ್ದು ಏನೈತೆ ನಮ್ಮ ಇಲಾಖೆಯವ್ರು ಪಾಪ ಯಾವತ್ತೂ ಏನು ಮಾಡಲಿಲ್ಲ ಸರ್. ನಮಗೆ ನೇರವಾಗಿ ಏನೇನು ಸಿಗಬೇಕು ಇಲಾಖೆ ಕಡೆಯಿಂದ ಎಲ್ಲ ರೀತಿಯಲ್ಲಿ ಸಿಕ್ತು, ಒಂದು ಪಂಪ್ ಇರ್ಬೋದು, ಒಂದು ಮೆಡಿಷನ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೊಟ್ಟರು ಸರ್. ಅದಕ್ಕೇನೆ ಸಮಸ್ಯೆನೇ ಇಲ್ಲ, ರೈತರಿಗೂ ಇಲಾಖೆ ಕಡೆಯಿಂದನು ಏನು ಸಮಸ್ಯೆ ಇಲ್ಲ ಸರ್. ಅದನ್ನು ಈಗ ಮನೆ ಅಂತಂದ್ರೆ ರೇಷ್ಮೆ ಮನೆ ಮೇಲೆಲ್ಲ ಏನು ಸೀಟ್ ಹಾಕಿದ್ರೆ? ಹೌದು ಸರ್, ಮೇಲೆಲ್ಲ ಸೀಟ್ ಮಾಡ್ಕೊಂಡು ಬ್ಯಾಸ್ಗೆ ಟೈಮಲ್ಲಿ, ಅದರಲ್ಲಿ ನೋಡ್ರಿ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯ ಅನುಭವಿಸ್ಬೇಕು ಇದನ್ನ. ಬ್ಯಾಸ್ಗೆ ಟೈಮಲ್ಲಿ ಮೇಲೆ ಸ್ಪಿಂಕ್ಲರ್ ಮಾಡ್ಕೊಂಡಿದ್ವಿ, ಯಾಕಂದರೆ ಕೂಲ್ ಆಗೋಕ್ಕೋಸ್ಕರ ಆಗಿ ಹುಳ ಮರಿ ಮೇಯೋದಿಲ್ಲ. ಬ್ಯಾಸ್ಗೆ ಇದ್ಬಿಟ್ರೆ ಬರೀ ಪ್ರೀತ ಬಿಸಿಲಾಗ್ಬಿಟ್ರೆ ಹುಳ ಮೇಯಲ್ಲ. ಹಂಗೆ ಮೇಲೆ ಗರಿ ಹಾಕೊಂಡು ಗರಿ ಮೇಲೆ ಸ್ಪಿಂಕ್ಲರ್ ಮಾಡ್ಕೊಂಡು ನೀರು ಎತ್ತೀವಿ. ಆಮೇಲೆ ಚಳಿಗಾಲ ನವಂಬರು ಡಿಸೆಂಬರಲ್ಲೆಲ್ಲ ನೆಲ್ಲ ತೆಗೆದುಬಿಟ್ಟು ಫುಲ್ಲು ಟಾಟ್ಬಲ್ ಮಾಡ್ಕೊಂತೀವಿ. ಈಟ್ ಆಗ್ಬೇಕು ಅವಾಗ, ಈಟ್ ಆಗೋಕ್ಕೋಸ್ಕರ ಈಟ್ ಉಪಯೋಗಿಸ್ತೀವಿ, ಇಲ್ಲಾಂದರೆ ಇಡ್ಲಿ ಬಗ್ಗದ್ದೊಂದು ಡಬ್ಬ ಮಾಡ್ಕೊಂಡಿದ್ವಿ, ಅದನ್ನು ಇಮ್ಯುಡಿಟಿ ಜಾಸ್ತಿ ಮಾಡ್ಕೊಂತೀವಿ. ಆಮೇಲೆ ಈ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ ಅಂತೇಳಿ ಸೊಪ್ಪನ್ನ ಇಂಪಾರ್ಟೆಂಟಾಗಿ ಒಂದಿನ ಅಡ್ವಾನ್ಸಿಗೆ ಕೊಯ್ಕೊಂಬಂದು ಇಟ್ಕೊಂತೀವಿ. ಮಳೆಗಾಲದ ಟೈಮಲ್ಲಿ ಜಾಸ್ತಿ ನೀರು ಸೊಪ್ಪು ತಿಂದ್ರೂ ಹಾಲು ಹುಳ ಬಂದುಬಿಡುತ್ತೆ, ಇಲ್ಲ ಆಮೇಲೆ ತಂಡೆ ರೋಗ ಬರುತ್ತೆ, ಆಮೇಲೆ ನಾವು ಕೊಯ್ಯೋದು ಸಮಸ್ಯೆ ಆಗುತ್ತೆ ಈ ನೀರಾಗೆಲ್ಲ ಹೋಗಿ. ಅದಕ್ಕಿಂತ ನಾವೇನು ಮಾಡ್ತೀವಿ ಅಂದರೆ ಅಡ್ವಾನ್ಸಿಗೆ ಕೊಯ್ಕೊಂಬರ್ತೀವಿ. ನೀವು ಬೆಳಗ್ಗೆ ಹಾಕೋಂಥದ್ದನ್ನ ಸಾಯಂಕಾಲ ಹಾಕೋಂಥದ್ದನ್ನ ಬೆಳಗ್ಗೆಲ್ಲ ಅಡ್ವಾನ್ಸಿಗೆ ಕೊಯ್ಕೊಂಬ ಸ್ಟಾಕ್ ಇಟ್ಕೊಂಡು ಹಾಕಿದ್ರೆ ಏನು ತೊಂದರೆ ಆಗಲ್ಲ. ಈ ಟೈಮಲ್ಲಿ ನವಂಬರ್ ಡಿಸೆಂಬರಲ್ಲಿ ಇನ್ನು ವಿಪರೀತ ಚಳಿಗಾಲ, ಅದನ್ನು ಬಿಡ್ರೆ ಅದನ್ನು ಕತೆನೇ ಹೇಳಬಾರ್ದಂಗೆ ಆಗ್ಬಿಡುತ್ತೆ. ಇಮ್ಯುಡಿಟಿ ಜಾಸ್ತಿ ಮಾಡೋಕ್ಕೆ ನಾವು ಏನು ರೈಸ್ ಮಾಡೋಕ್ಕೆ ಹೋದ್ರೂ 10 ಗಂಟೆ ಆಗುತ್ತೆ, 10 ಗಂಟೆ ಅಷ್ಟೊತ್ತಿಗೆ ಹಂಗೆ ಬಿಸಿಲು, ತಿರ್ಗಾ ಅಲ್ಲಿ 3 ಗಂಟೆಯಿಂದ ಡೌನ್ ಆಗಿಬಿಡುತ್ತೆ. ನಾವು ಏನು ಮಾಡಿದ್ರು ಆಗಲ್ಲ. ಏನು ಟೆಕ್ನಾಲಜಿ ಇಟ್ಕೊಂಡು ರೈತ ಮಾಡ್ತಾನೋ ಅವನು ಮಾರ್ಕೆಟಲ್ಲಿ ಒಳ್ಳೆ ರೇಟಲ್ಲಿ ಸಿಗುತ್ತೆ. ಅವನು ಶ್ರಮ ಎಷ್ಟು ಮಾಡಿತ್ತಾನೋ ಅಷ್ಟು ಅಲ್ಲಿ ಪ್ರತಿಫಲ ಸಿಗುತ್ತೆ ಮಾರ್ಕೆಟಲ್ಲಿ, ಅಷ್ಟಂತೂ ಹೇಳಬಲ್ಲ ಸರ್. ನಾವು ಈಗೆಲ್ಲ ರೇಷ್ಮೆಯಲ್ಲಿ ಮರದ ಕಡ್ಡಿ ಅಂತ ಬಂದವೆ, ಅದನ್ನೆಲ್ಲ ನೀವು ಬಳಸ್ತೀರಾ ಬೆಳೀತೀರಾ? ನಾವು ಚಿಕ್ಕ ರೈತರು ಸರ್, ನಮ್ದಿರೋದ 12 ಎಕರೆಲ್ಲ ಅದರಲ್ಲೇ ಒಂದಿಷ್ಟಿಷ್ಟೇ ಎಲ್ಲ ಮಾಡ್ಕೊಂಬಿಟ್ಟಿದ್ವಿ ನಾವು. ಇದನ್ನೇ ನಾಲ್ಕು ಕಡೆನೇ ಮಾಡ್ತೀವಿ. ನಮ್ಮ ಇಲಾಖೆಯಿಂದ ಹೇಳ್ತಾರೆ ನೀವು ಮಾಡ್ಬೋದಲ್ಲ 8 ಅಡಿ ಮಾಡಿರಿ 10 ಅಡಿ ಮಾಡಿರಿ, ಇಲಾಖೆಯರೆಲ್ಲ ಪ್ರತಿ ಸರಿ ಹೇಳ್ತಿರ್ತಾರೆ. ಅವು ಒಳ್ಳೆ ಸೊಪ್ಪು ಸಿಗುತ್ತೆ ಸರ್, ಅದು ಅಷ್ಟೇ ಸೊಪ್ಪು ಸಿಗುತ್ತೆ. ಅಂದರೆ ಏನು ಗೊತ್ತಾ, 2 ವರ್ಷ ಕಾಯಬೇಕು, 2 ವರ್ಷ ತಕ್ಕನ ಸೊಪ್ಪು ರೋರೋವರ್ ಸಿಗುತ್ತೆ. ನಾವು ಅಲ್ಲೇ ತಕ್ಕನ ಸುಧಾರಿಸ್ಕೊಂಬೇಕಾಗಲ್ಲ. ದೊಡ್ಡ ದೊಡ್ಡ ರೈತರು ಮಾಡಿದ್ದಾರೆ ಸರ್, ನಾವೆಲ್ಲ ಅಂಥ ಪ್ಲ್ಯಾಂಟೇಷನ್ಗಳಿಗೆ ಹೋಗಿ ನೋಡಿ ಬಂದಿದ್ವಿ. ಅಂಥ ಪ್ಲ್ಯಾಂಟ್ಗಳೆಲ್ಲ ನೋಡಿ ನಾವು ಮಾಡ್ಬೋದು ಅನಿಸುತ್ತೆ. ಆದರೆ ನಾವು ಚಿಕ್ಕ ರೈತರಾಗಿರೋದಕ್ಕೋಸ್ಕರ ಸಾಕು, ನಾವು ಇಷ್ಟೇ 5 ಅಡಿ ಮಾಡ್ಕೊಂಡಿದ್ವಿ, ನಮ್ಮ ಟ್ಯಾಕ್ಟ್ರಿಯಲ್ಲಿ ಹೋಗುತ್ತೆ ಅಂಥೇಳಿ ನಾವು ಇಷ್ಟರಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಅದೇ ಟೈಮಲ್ಲಿ ನಾವು ಸ್ವಲ್ಪ ಏನನ್ನ ಬೇಸಿಗೆ ಟೈಮಲ್ಲಿ, ಈಗ ಚಳಿಗಾಲ ಬಂತು ಅಂತಂದರೆ ಮಳೆ ಇನ್ನೂ ಕ್ಲೋಸ್ ಆಗುತ್ತೆ ಅಂತ ಟೈಮಲ್ಲಿ ಉಳ್ಳಿ ಅಲಸಂದಿ ಆಮೇಲೆ ಸಜ್ಜೆ ಅಂತಂದು ಸೆಂಟ್ರಲ್ಲೆಲ್ಲ ಬೆರೆಸ್ಕೊಂಡು ಅದನ್ನ ರೋಟ್ರವೇಟ್ ಹಸಿರೆಲ್ಲ ಗೊಬ್ಬರ ಮಾಡ್ಕೊಂತೀವಿ. ಬಿಟ್ಟರೆ ಡಿಸೆಂಬರ್ಗೆನೆಲ್ಲ ಕಂಪಲ್ಸರಿ ಗೊಬ್ಬರ ಹಾಕಲೇಬೇಕು, ದನವಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೇ ಹಾಕ್ತೀವಿ ಅವನ್ನ ಮಾಡ್ಕೊಂಡು. ಅದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ಅದನ್ನು ನಾವು ಯಾವ ರೀತಿ ಬೆಳೆಸ್ಕೊಂತೀವೋ ನಮಗೆ ಆ ರೀತಿ ಲಾಭದಾಯಕ, ಅದು ಇಂಪಾರ್ಟೆಂಟ್ ಸರ್ ಅದು. ಈಗ ಮೊದಲೆಲ್ಲ ಈ ಒಂದು ರೇಷ್ಮೆ ಮೊಟ್ಟೆ ತಂದು ಸಾಕಾಣಿಕೆ ಮಾಡ್ತಾ ಇದ್ರು, ಈಗ ಇತ್ತೀಚೆಗೆಲ್ಲ ಈ ಒಂದು ಚಾಕಿ ಸೆಂಟರ್ನಿಂದ ಚಾಕಿಗಳು ತಂದು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇವೆರಡರಲ್ಲಿ ನೀವು ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಾ ಸರ್? ಈಗೆಲ್ಲ ರಿಸ್ಕ್ ಚಾಕಿ ಮಾಡ್ಕೊಂಬಷ್ಟು ತಾಳ್ಮೆ ನಮ್ಮ ಹತ್ರ ಇಲ್ಲ. ಅದರಲ್ಲಿ ನಾವು 20 ದಿನಕ್ಕೊಂದೊಂದು ಕ್ರಾಪ್ ಮಾಡ್ಕೊಂಡು ಒಂದು ಮಾಡ್ಬೇಕಂದ್ರೆ ಆಗಲ್ಲ. ನಾವು ಚಾಕಿ ಮರಿನೇ ತಂದುಬಿಡ್ತೀವಿ ಸರ್, 2ನೇ ಜರಕ್ಕೆ ಸ್ಟಾಪ್ ಆಗಿರುತ್ತೆ ಅಂತ ಮರಿನೇ ಕೊಟ್ಟು ಹೋಗ್ತಾರೆ. ಅದನ್ನು ನಾವು ಮೇಂಟೈನ್ ಮಾಡ್ಕೊಂತ ಬಂದಿದ್ದೀವಿ ಸರ್. ಅದನ್ನು ಅದು ಈಗ ಚಾಕಿ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸಪ್ರೇಟ್ ರೂಮ್ ಬೇಕು, ಆಮೇಲೆ ಅದಕ್ಕೆ ರೀತಿಯಾದಂಥ ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ಬೇಕು. ಯಾಕಂದರೆ ಇಷ್ಟೇ ಹ್ಯುಮಿಡಿಟಿ ಇರಬೇಕು, ಇಷ್ಟೇ ಟೆಂಪ್ರೇಚರ್ ಇರಬೇಕು, ಆಮೇಲೆ ನಾವು ಎಲ್ಲದೆಲ್ಲ ಹೊರಗಡೆ ಹೋಗಿ ಬಂದು ಹಂಗೆ ಡೈರೆಕ್ಟಾಗಿ ಒಳಗೆ ಹೋಗಂಗಿರಲ್ಲ. ಅದು ಒಂದು ರೀತಿಯಲ್ಲಿ ತಾಯಿ ಗರ್ಭ ಇದ್ದಂಗೆ ಆ ರೀತಿಯಲ್ಲಿ ಇಟ್ಕೊಂಡು ಮಾಡಬೇಕು. ಅದು ನಮ್ಮ ಕೈಲಿ ಆಗಲ್ಲ, ಯಾಕಂದರೆ ನಾವು ಇರೋರೊಬ್ಬರು, ನಮ್ಮ ಅಣ್ಣರು ಚಳಕರಲ್ಲಿ ಇರ್ತಾರೆ, ಆಮೇಲೆ ನಮ್ಮ ಅಪ್ಪಾಜಿ ಕೈಲಿ ಆಗಲ್ಲ, ಇರೋರೊಬ್ಬೊಬ್ಬರಲ್ಲ. ನಾವು ಅದಕ್ಕೋಸ್ಕರ ಈ ಚಾಕಿಗಳನ್ನ ತಂದುಬಿಡ್ತೀವಿ ಸರ್. ಈ ಚಾಕಿಗಳು ಅಂತಂದರೆ ಎಲ್ಲಿ ಯಾವ ಸೆಂಟರ್ನಿಂದ ತಂದು ಸಾಕಾಣಿಕೆ ಮಾಡ್ತಾ ಇದ್ರ ಸರ್? ನಮ್ಗೆ ಅನುಕೂಲ ಎಲ್ಲಿ ಆಗುತ್ತೆ ಅಲ್ಲಿ ಸತ್ತಿ ಸರ್. ನಾವು ಇಷ್ಟು ದಿನ ಅಲ್ಲ, ಇಲ್ಲ ನಮ್ಮ ಹತ್ರ ಒಂದು ಕೋನ್ಸಾಗರ ಅಂತ ಇದೆ, ಬಸಜ್ಜ ಇಂಜಿನಿಯರಿಂಗ್ ಅಂತೇಳಿ ಅವ್ರದ್ದು, ಅವ್ರು ಒಳ್ಳೆ ಮರಿ ಕೊಡ್ತಾರೆ ಸರ್. ಅವರು ಅವ್ರ ಹತ್ರನೇ ತಗೊಂಡು ಬಂದು ಮಾಡಿದ್ವಿ. ಈಗ ಇತ್ತೀಚೆಗೆ ಅವ್ರ ಹತ್ರ ಸ್ವಲ್ಪ ಯಾಕೆ ನಮಗೆ ಬೇಡ ಅನ್ನಿಸ್ಬಿಟ್ಟು ನಾವು ಬೇರೆ ಇಲ್ಲಿ ಯಾರು ಧರ್ಮಪುರದ ಹತ್ರ ಒಂದು ಶಾವಣಗೆರೆ ಅಂತ ಇದೆ, ಅವ್ರ ಹತ್ರ ತರ್ತಿದ್ವಿ. ಅವರು ಸರಿಯಾದ ರೀತಿಯಲ್ಲಿ ಮೊಟ್ಟೆ ಕೊಡ್ತಾಯಿದ್ದಾರೆ, ಮರಿನೂ ಕೊಡ್ತಾಯಿದ್ದಾರೆ ಸರ್ ಅವರು. ಈಗೆಲ್ಲ ಚಾಕಿಗಳು ಅಂತಂದರೆ ಯಾವ ಟೈಮ್ನಲ್ಲಿ ತಂದರೆ ಉತ್ತಮ ಅಂತ ಹೇಳ್ತಾರೆ? ಆಲ್ಮೋಸ್ಟ್ ಸ್ವಲ್ಪ ತಂಪಿರೋಂಥದ್ದು, ಗಾಳಿ ಕಡಿಮೆ ಇರೋಂಥ ಸ್ಟೇಜಲ್ಲೇ ತರಬೇಕು. ಯಾಕಂದರೆ ಬಿಸಿಲು ಟೈಮಲ್ಲಿ ತಂದರೆ ಮರಿ ಮೇಂಟೈನ್ ಮಾಡೋಕ್ಕಾಗಲ್ಲ. ನಮ್ಮ ರೇಷ್ಮೆ ಮನೆ ಒಳಗೆ ಬಂದಮೇಲೆ ಅಲ್ಲೇ ಸೀಟ್ ದೂರ ಹೈಟ್ ಇರ್ತದಲ್ಲ ಸರ್, ಹಂಗಾಗಿಬಿಟ್ಟು ವಾತಾವರಣ ಕೂಲ್ ಅನ್ನಿಸ್ತದೆ ಅದಕ್ಕೆ. ಈಗ ಚಾಕಿಗಳು ತರ್ತಿರಲ್ಲ, ಯಾವ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ರೆ ನೀವು? ಎಲ್ಲ ಅಟ್ಟ ಸಿಸ್ಟಮ್ ನಮ್ಮದು, ಎಲ್ಲ ರೇಕು ಒಂದೊಂದು ಮಗಳಿಗೆ 6 ರೇಕ್ ಮಾಡ್ಕೊಂಡಿದ್ವಿ, 6 ರೇಕಲ್ಲೇ ಬೆಳೆಸ್ಕೊಂತ ಹೋಗ್ತಿದ್ವಿ. ಮರಿ ತಂದಿರೋಂಥ ಮರಿನ 100 ಮಟ್ಟಿಗೆ ಇಷ್ಟು ಕ್ರೇಟ್ ಅಂತ ಕೊಡ್ತಾರೆ, ಅವನ್ನ ನಾವು ಒಬ್ಬೊಬ್ಬರು ಎಲ್ಲ ಒಂದೇ ಕ್ರೇಟಿಗೆ ಇಳಿಸ್ಕೊಂತಾರೆ ಅವ್ರವ್ರ ರೈತರ ಮೇಲೆ. ನಾನು ಆ ರೀತಿ ಮಾಡಲ್ಲ ಸರ್, ಈಗ 100 ಮೊಟ್ಟೆ ತಂದಂತೆ ನಾನು 2 ಕ್ರೇಟಿಗೆ ಇಳಿಸ್ಕೊಂತೀನಿ, 200 ಮೊಟ್ಟೆ ತಂದರೆ 4ಕ್ಕೆ, ಈ 300 ತಂದರೆ 6 ಕಳಿಸ್ಕೊಂತೀನಿ, ಅವನ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತ ಹೋಗ್ತೀನಿ. ಅದಕ್ಕೆ ಈ ಮರಿಗೆ ಬೇಕಾಗಿರೋದು ಗಾಳಿ ಬೆಳಕು ಇಂಪಾರ್ಟೆಂಟ್ ಸರ್. ಅದು ಅದಕ್ಕೆ ತಕ್ಕಂತೆ ಸೊಪ್ಪು ಅಂದ್ರೆ ಸಿದ್ಧಪಡಿಸಿ ಸಾಕು, ಜಾಗ ಬೇಕು. ಹಂಗೆ ನಾವೇನು ಮಾಡ್ತೀವಿ ಅದೇ ರೀತಿಯಲ್ಲೇ, ಈಗ ನಾವು ಟಾಪ್ ಆಗಿದೆ ಅಂತಂದರೆ ನಮ್ಮ ಹತ್ರ ಈಗ ಮಳೆ ಬಂದುಬಿಟ್ಟು ಎಲ್ಲ ಒಂಡು ಮುಚ್ಕೊಂಡೈತೆ ಅಂತೇಳಿ ನಾನು 200 ಮೊಟ್ಟೆ ತಂದಿದ್ದೀನಿ, 4ಕ್ಕೈತೆ, 4ಕ್ಕೆ ನಾನು 3 ಜರಕ್ಕೆ ಸ್ಟಾಪ್ ಮಾಡಿದ್ದೀನಿ. 3ಕ್ಕೆದ್ಮೇಲೆ 4ಕ್ಕೆ ಹೋಗೋಷ್ಟೊತ್ತಿಗೆ ನಾನು 1-8 ಮಾಡ್ಕೊಂತೀನಿ. ಒಟ್ಟಿಗೆ ಜಾಗ ಕೊಡ್ಬೇಕು ಸರ್. ಅದಕ್ಕೆ ಮರಿ ರೇಷ್ಮೆ ಹುಳ ಮೇಯ್ಬೇಕು ಅಂತಂದರೆ ಜಾಗ ಬೆಳಕು ಗಾಳಿ ಅದಕ್ಕೆ ತಕ್ಕಂತೆ ಕ್ವಾಲಿಟಿ ಸೊಪ್ಪು ಅಷ್ಟೊಂದು ಇದ್ಬಿಟ್ರೆ ಯಾವುದೇ ಕಾರಣಕ್ಕೂ ರೈತರಿಗೆ ರೇಷ್ಮೆ ಹುಳ ಅನ್ಯಾಯ ಮಾಡಲ್ಲ. ಈಗ ರೇಷ್ಮೆ ಸೊಪ್ಪು ಅಂತಂದ್ರೆ ಹುಳುಗಳಿಗೆ ದಿನಕ್ಕೆ ಎಷ್ಟು ಬಾರಿ ಕೊಟ್ಟರೆ ಉತ್ತಮವಾದ ಒಂದು ಇಳುವರಿ ಪಡ್ಕೋಬಹುದು ಅಂತ ಹೇಳ್ತೀರಾ ಸರ್? ಅದಕ್ಕೆ ಎನಿ ಟೈಮ್ ಕೊಟ್ಟರು ಸಾಲಲ್ಲ. ನಾವು ಈಗ ಸಣ್ಣ ಮರಿ ಇದ್ದಾಗ ಬೆಳಗ್ಗೆ ಸಾಯಂಕಾಲ ಕೊಡ್ತೀವಿ, ಆಮೇಲೆ 4ನೇ ಜರ ಎದ್ಮೇಲೆ 2 ದಿನ 4 ಮೇವು ಆದಮೇಲೆ ಅದಕ್ಕೆ ಎಷ್ಟು ಕೊಡ್ಬೇಕಂತಂದ್ರೆ ತಿನ್ನಂಗಲ್ಲ ಹಾಕಿದ್ರು ಲಾಭದಾಯಕನೆ. ಒಟ್ಟಿಗೇನು ಸ್ಟಾಪ್ ನಾನ್ ಸ್ಟಾಪ್ ತಿನ್ನಂಗಲ್ಲ ಹಾಕಿದ್ರು ಅಷ್ಟೇ. ಆದರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಆ ರೀತಿ. ನಾವೇನು ಮಾಡ್ತಿದ್ವಿ ಒಂದೊಂದೇ, ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮು, ಏನೋ ಮಿಕ್ಕಿದ್ರೆ ರಾತ್ರಿ 10 ಗಂಟೆಗೆ 11 ಗಂಟೆಗೆ ಸ್ವಲ್ಪ ಉಳ್ಕೊಂಡಿದ್ರೆ ಜಾಸ್ತಿ ತಿಂದಿರ್ತಾವಲ್ಲ ಅನ್ನಂತಾಗ ಹಾಕಿ ಬಂದುಬಿಟ್ರೆ ಮುಗಿತಾರೆ, ಅಲ್ಲಿಗೆ ಸಾಕಾಗ್ಬಿಟ್ಟಿರ್ತದೆ. ಈ ಸೊಪ್ಪು ಅಂತಂದ್ರೆ ಹಂಗೆ ಹರೇ ಹರೇ ಕೊಡ್ತಾರೆ, ಏನು ಕಟ್ ಮಾಡಿ ಕೊಡ್ತಾರೆ? ಇಲ್ಲ ಸರ್, ನಾವು ಹಂಗೆ ಹರೇ ಹರೇನೇ, ಎಷ್ಟು ಉದ್ದನೇ ಇರಲಿ, ಅದು 7 ಅಡಿನೇ ಇರಲಿ 8 ಅಡಿನೇ ಇರಲಿ 10 ಅಡಿನೇ ಇರಲಿ ಅಷ್ಟೇ, ಇದೆ ಅಷ್ಟೇ ಹಂಗೆ ಹರೇ ಹರೇನೇ ಇಕ್ಕಿಬಿಡೋದೆ. ಈಗ ರೇಷ್ಮೆ ಹುಳುಗಳಿಗೆ ಸಾಮಾನ್ಯವಾಗಿ ರೋಗ ಅಂದರೆ ಯಾವ ರೋಗ ಬರುತ್ತವೆ? ಸರ್ ಅದು ಮಳೆಗಾಲದಲ್ಲೇ ಒಂಥರ ರೋಗ ಇದೆ, ಚಳಿಗಾಲದಲ್ಲೇ ಒಂಥರ ಇದೆ, ಬೇಸಿಗೆ ಕಾಲದಲ್ಲಿ ಒಂಥರ ಇದೆ. ಈಗ ಮಳೆಗಾಲದಲ್ಲಿ ಬರೋದು ಹಾಲು ತೊಂಡೆ ರೋಗ. ಹಾಲು ತೊಂಡೆ ರೋಗ ಫುಲ್ ವಿಪರೀತ, ಈ ಮಳೆ ತೇವಾಂಶ ನೀರಾಂಶ ಸೊಪ್ಪು ತಿನ್ನಂಗಲ್ಲನ ಆ ಹಾಲು ತೊಂಡೆ ರೋಗ ಬರುತ್ತೆ. ಚಳಿಗಾಲದಲ್ಲಿ ಸುಣ್ಣ ಕಟ್ಕೊಂತ ಬರುತ್ತೆ. ಈ ತೊಂಡೆ ಅಂತೇಳಿ ಬ್ಯಾಸ್ಗೆಲಿ ಬರುತ್ತೆ ಸರ್, ಅದು ಅದು ವಿಪರೀತ ಒಂಥರ ಎಲ್ಲ ತಿಂದಿರೋಂಥದ್ದು ಸಿಂಕ್ ಏನಾಯಿತು ಈ ಬಿಸಿಲು ಇದಕ್ಕೇ ಕರಿಗೆ ಹೋಗ್ಬಿಡುತ್ತೆ ಸರ್, ಅದನ್ನು ತೊಂಡೆ ಅಂತಾರೆ. ಈ ಚಳಿಗಾಲದಲ್ಲಿ ಸುಣ್ಣಗಟ್ಟು ಇಮ್ಯುನಿಟಿ ಜಾಸ್ತಿ ಮಾಡಲಿಲ್ಲ ನಾವು ಅಂತಂದರೆ ಸುಣ್ಣಗಟ್ಟಕ್ಕೆ ಬಂದ್ಬಿಡುತ್ತೆ. ಮಳೆಗಾಲದಲ್ಲಿ ಸೇಮ್ ಬಿಡ್ರಿ, ಹಾಲು ತೊಂಡೆ ರೋಗ ಬರುತ್ತೆ ಅಂತಂದರೆ ಅದು ಅಡ್ವಾನ್ಸಾಗಿ ಸೊಪ್ಪು ಕೊಯ್ಕೊಂಬರಲಿಲ್ಲ ಅಂತಂದ್ರೆ ಅದೇ ರೀತಿ ಆಗೋದು ಗ್ಯಾರಂಟಿನೇ. ಅದನ್ನು ನಾವು ಅನುಭವಿಸಿದ್ವಿ. ನಮಗೆ ತಾಂತ್ರಿಕ ಹೇಳಿದರು, ತೋಳುಣ್ಣ ಸರ್ ಎಲ್ಲ ಹೇಳಿದರು, ಆಮೇಲೆ ನಮ್ಮ ಡಿ ಡಿ ಸರ್ ಹೇಳ್ತಾರೆ, ಎ ಡಿ ಎಸ್ ಹೇಳ್ತಿರ್ತಾರೆ, ಈ ರೀತಿಯಲ್ಲ ಈ ರೀತಿ ಅಂತ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಹಂಗಾಗ್ಬಿಟ್ಟು ನಾವು ಅದನ್ನು ಸಹ ಕ್ರಮ ಕೈಗೊಂಡ್ವಿ. ನಮಗೆ ಅನುಕೂಲ, ಈಗ ನೀವು ಮಳೆಗಾಲದಲ್ಲೂ ಬಿಡೋಂಗಿಲ್ಲ, ಬೇಸಿಗೆಲ್ಲೂ ಬಿಡೋಲ್ಲ, ಚಳಿಗಾಲದಲ್ಲೂ ಬಿಡೋಲ್ಲ. ಅವು ಅನುಕೂಲ ತಕ್ಕಂತೆ ಅವನ ಮೆಡಿಸಿನ್ ಕೊಟ್ಕೊಂತ ಹೋಗ್ತಾಯಿದ್ವಿ, ಅವನ ಅನುಕೂಲ ನಾವು ವಾತಾವರಣ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈಗ ಅಷ್ಟೊಂದು ಹುಳದಲ್ಲಿ ರೇಷ್ಮೆ ಹುಳುಗಳಿಗೆ ಇಂಥದ್ದಕ್ಕೆ ರೋಗ ಬಂದಿದೆ ಅಂತೇಳಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸರ್, ಅದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸರ್. ಈಗ ಭಾಳ ಕುರಿಗಳು ಇತ್ತು, ಇದು ಯಾಕೆ ಕುಣ್ತತ್ತೆ ಅಂತ ನೋಡ್ತಾರೆ ಸರ್. ಹಂಗೆ ನಾವು ನೋಡ್ತಾನೆ ಇರ್ತೀವಲ್ಲ, ಓ ಇದಕ್ಕೇನು ಪ್ರಾಬ್ಲಮ್ ಆಗೈತೆ, ಇಲ್ಲ ಊಜಿ ಹೊಡೆದೈತೆ, ಇಲ್ಲ ಕಟ್ಟಿಗೆ ಹಾಕಿದ್ದಾರೆ, ಇಲ್ಲ ಇದಕ್ಕೇನೋ ಬಂದೈತೆ ಅಂತ ಗೊತ್ತಾಗ್ಬಿಡುತ್ತೆ ಸರ್. ಅದನ್ನು ಡೈಲಿ ನೋಡ್ತಾನೆ ಇರ್ತೀವಲ್ಲ, ಗೊತ್ತಾಗುತ್ತೆ ಸರ್ ಅದರದ್ದು. ಈಗ ರೋಗ ಬರದಂಗೆ ಏನಾದರೂ ಮುಂಜಾಗ್ರತೆ ಕ್ರಮ ವಹಿಸುವುದ ಈ ರೇಷ್ಮೆ ಒಂದು ಸಾಕಾಣಿಕೆಯಲ್ಲಿ? ಸರ್, ಅದು ಭಾರಿ ಇಂಪಾರ್ಟೆಂಟ್. ರೋಗ ಬರಲೇಬಾರ್ದಂತಾನೆ ಪ್ರತಿ ದಿನ ಸುಣ್ಣ ಹಾಕ್ಬೇಕು. ಆಮೇಲೆ ಅದಕ್ಕೆ ತಕ್ಕಂತೆ ಈಗ ಸುಣ್ಣಗಟ್ಟಿಗೂ ಈ ಚಳಿಗಾಲದಲ್ಲಿ ವಿಜೇತ ಪೋರ್ಟ್ ಅಂತ ಐತೆ, ವಿಜೇತ ವೆಕ್ಟ್ಕೇರ್ ಅಂತ ಐತೆ, ಅದನ್ನ ಹಾಕಿದರೆ ಅದು ಹಾಲು ತೊಂಡೆ ರೋಗ ಬರಲ್ಲ. ಆಮೇಲೆ ಚಳಿಗಾಲದಲ್ಲಿ ಏನು ಮಾಡ್ತದೆ ಇದು ಬರುತ್ತೆ ಸುಣ್ಣಗಟ್ಟಿಗೂ, ಆವಾಗ ಬಿ ಪೌಡ್ರ್ ಅಂತ ಬರುತ್ತೆ, ಅದನ್ನ ಹಾಕ್ಬೋದು. ಅದ್ರ ಜೊತೆಗೆ ಸುಣ್ಣ ಪೂರ್ತಿ ಎನಿ ಟೈಮ್, ಮಳೆಗಾಲನಾಗಿರಲಿ ಚಳಿಗಾಲನಾಗಿರಲಿ ಬೇಸಿಗೆ ಕಾಲನಾಗಿರಲಿ, ಅದು ಕಲ್ಲು ಸುಟ್ಟಿರೋ ಸುಣ್ಣನೇ ಆಗ್ಬೇಕು ಸರ್. ಅದು ಆದ್ರೇ ಯಾವುದೇ ಕಾರಣಕ್ಕೂ ಬೆಡ್ ಬೂಸ್ ಬರಲ್ಲ, ರೋಗ ಬರಲ್ಲ, ರೋಗ ಬಂದ್ರೂ ಮುಂದುವರಿಯಕ್ಕೆ ಬಿಡಲ್ಲ. ಸುಣ್ಣನ ನಾವು ಎತ್ತೆಚ್ಚರ ಯಾರು ರೇಷ್ಮೆ ಹುಳುಗಾರರು ಬೆಳೆಸ್ತಾರೋ ಅವರು ರೇಷ್ಮೆ ಬೆಳೀತಾರೆ ಅಂತಾನೆ ಗ್ಯಾರಂಟಿ ಸರ್. ಅದು ಅಷ್ಟೊಂದು ಹೇಳಬಲ್ಲ ಸರ್ ನಾವು. ಒಂದು ವೇಳೆ ಏನಾದರೂ ರೋಗಗಳು ಬಂದಾಗ ಹುಳುಗಳಿಗೆ, ಅಂದ್ರೆ ಅದನ್ನ ನಿವಾರಣೆ ಮಾಡೋಕ್ಕಾಗಲ್ಲ ಸರ್? ಅದು ಸಾಧ್ಯವಿಲ್ಲದ ಮಾತು ಸರ್. ಅದು ಒಂದ್ಸರಿ ಅಟ್ಯಾಕ್ ಆಯಿತು ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ಆ ರೀತಿ ಕೊರೋನಾ ಬಂದಂಗೆ ಆಗಿಬಿಡುತ್ತೆ, ಒಂದು ಕಡೆಯಿಂದ ಸಾಲೆಡ್ ಆಗಿಬಿಡುತ್ತೆ. ವಿತಿನ್ ಬರೀ 6 ತಾಸದೊಳಗೆ ಗೊತ್ತಾಗುತ್ತೆ ಸರ್ ಇದು ಹೆಂಗಿರುತ್ತೆ ಅಂತೇಳಿ ಗೊತ್ತಾಗ್ಬಿಡುತ್ತೆ ಸರ್. ಎಲ್ಲ ಗುಣಮಟ್ಟದ ಒಂದು ಗೂಡು ಅಂತಂದರೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ ವೇಣುಕುಮಾರ್ ಅವರೇ? ಸರ್, ಅದು ಗುಣಮಟ್ಟದ ಗೂಡು ಅಂತಂದರೆ ಅದರಲ್ಲಿನೇ ಈಗ ಸೊಪ್ಪು ಕ್ವಾಲಿಟಿ ಇದ್ದು ಚೆನ್ನಾಗಿ ಗೂಡು ಬಂದಿತ್ತು, ಚೆನ್ನಾಗಿ ಮರಿ ಇತ್ತು ಅಂತಂದರೆ ಅದನ್ನೇ ರೋಟ್ರಿ ಚಂದ್ರಿಕೆ ಅಂತಿದೆ ನಮ್ಮ ಕಡೆಗೆ. ರೋಟ್ರಿ ಚಂದ್ರಿಕೆ ಇದೆ, ಬಿದಿರು ಚಂದ್ರಿಕೆ ಇದೆ, ಚಾಪೆ ಚಂದ್ರಿಕೆ ಇದೆ. ನಾವು ಅದರಲ್ಲಿ ರೋಟ್ರಿ ಚಂದ್ರಿಕೆಗೆ ಹಾಕ್ಬೇಕು ಸರ್. ರೋಟ್ರಿ ಚಂದ್ರಿಕೆಗೆ ಹಾಕಿದರೆ ನೂಲು ವೇಸ್ಟ್ ಆಗಲ್ಲ, ಆಮೇಲೆ ಗೂಡು ಚೆನ್ನಾಗಿ ಆರುತ್ತೆ, ಆಮೇಲೆ ಒಂದೇ ಸೈಜ್ ಆದರೆ ಸಿಗುತ್ತೆ, ಒಂದೇ ಸೈಜಲ್ಲೇ ಇರ್ತೈತೆ. ಆ ಬಾಕ್ಸ್ ಎಷ್ಟು ಇರ್ತೈತೆ ಅಷ್ಟರೊಳಗೆ ಕರೆಕ್ಟಾಗಿ ಕಟ್ಟಿತ್ತ ಸರ್. ಹಂಗಾಗ್ಬಿಟ್ಟು ಅದು ಗೂಡು ಕ್ವಾಲಿಟಿ ಇರ್ತೈತೆ. ರೀಲರ್ಸ್ಗಳಿಗೆ ಅದು ಗಂಜಿ ಗೂಡಾಗಿರಲ್ಲ, ಆಮೇಲೆ ಅದು ಮೆತ್ತಗಾಗಿರಲ್ಲ, ಸರಿಯಾದ ರೀತಿಯಲ್ಲಿ ಗಾಳಿ ಆಡ್ತಿರುತ್ತೆ, ಸುತ್ತನೂ ಗಾಳಿ ಆಡ್ತಿರುತ್ತೆ. ಹಂಗಾಗ್ಬಿಟ್ಟು ಅದು ಗೂಡು ಕ್ವಾಲಿಟಿ ಇರುತ್ತೆ ಸಿಗುತ್ತೆ ಸರ್. ಅದು ಈಗ ಮಾರ್ಕೆಟ್ನಲ್ಲಿ ಉತ್ತಮವಾದ ಒಂದು ಗುಣಮಟ್ಟದ ಈ ಒಂದು ಗೂಡು ಇತ್ತಂದ್ರೆ ನಿಮಗೆ ಒಳ್ಳೆ ಧಾರಣೆ ಸಿಗುತ್ತಲ್ವ? ಹೌದು ಹೌದು ಹೌದು. ನಮಗೆ ಮೇನ್ ಪಾಯಿಂಟು ಒಳ್ಳೆ ಉತ್ಪತ್ತ ಆದಂಥದ ಗೂಡನ್ನ ತಗೊಂಡು ಹೋಗ್ಬೇಕಂತಾರೆ ಎಲ್ಲ ರೈತರಿಗೂ ಆಸೆ. ಆದರೆ ಅದನ್ನು ತಕ್ಕಂಥ ಆಸೆ ತಕ್ಕಂತೆ ನಾವು ಬೆಳೆಸ್ಬೇಕು. ಹಂಗಾದ್ರೇ ಅದಕ್ಕೆ ತಕ್ಕಂತೆ ಬೆಲೆ ಸಿಗುತ್ತೆ, ಅದಕ್ಕೆ ತಕ್ಕಂತೆ ನಾವು ಬೆಲೆ ಸಿಕ್ಕರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸರ್. ಅದು ಗುಣಮಟ್ಟದ ಒಂದು ಗೂಡು ಬರ್ಬೇಕಂತಂದ್ರೆ ಎಷ್ಟೆಲ್ಲ ಒಂದು ವಿಧಾನಗಳನ್ನ ಅನುಸರಿಸ್ತೀವಿ ಅಂತ ಹೇಳಿದ್ರ, ಈಗ ಸೊಪ್ಪಿನಲ್ಲಿ ಏನಾದರೂ ಗುಣಮಟ್ಟ ಇಲ್ಲ ಅಂತಂದ್ರೆ ಏನಾದರೂ ಪ್ರಾಬ್ಲಮ್ ಸಮಸ್ಯೆ ಬರುತ್ತೆ ಸರ್? ಮೇನ್ ಪಾಯಿಂಟ್ ಅದೇ ಅಲ್ಲ ಸರ್. ಅದು ಸೊಪ್ಪು, ಸೊಪ್ಪಿನಾಗ ಗುಣಾಂಶ ಇಲ್ಲ, ನಾನು ಸುಣ್ಣ ಹಾಕಿದ್ರೆ ಏನು ಮಾಡ್ತಿ, ಏನು ಮಾಡಿದ್ರೆ ಏನು ಮಾಡ್ತಿ ಸರ್? ಸೊಪ್ಪು ಮೇನ್ ಪಾಯಿಂಟು, ಅದರಲ್ಲಿ ನಮಗೆ ಸಿಂಕ್ ಕಾಂಟ್ಯಾಕ್ಟ್ ಇರಬೇಕು ಅಂತಂದರೆ ಸೊಪ್ಪು ಕ್ವಾಲಿಟಿ ಬೇಕು. ಸೊಪ್ಪು ಕ್ವಾಲಿಟಿ ಬೇಕು ಅಂತಂದರೆ ದನವಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ. ಯಾವುದೇ ರೈತರಾಗಿರಲಿ ಒಂದು ಸರಿ ಕಟ್ ಮಾಡಿತ್ತಂದರೆ 3 ಬೆಳೆಗಂತರಿ ಕೊಟ್ಟಿಗೆ ಗೊಬ್ಬರ ಹಾಕಲೇಬೇಕು. ಈಗ ಹೆಚ್ಚು ಮಳೆಗಾಲ ಆಯ್ತು, ಈ ಸೊಪ್ಪಿ ರೋಗ ಬರೋದು, ಇಂಥದ್ದೇನಾದರೂ ಸಮಸ್ಯೆ ಬಂತ ಸರ್? ಬರುತ್ತೆ ಸರ್. ಈಗ ಒಂದು ಹೊಸ ಕಾಯಿಲೆ ಬಂದಿತ್ತು ಮನುಷ್ಯರಿಗೆ, ಬಂದಂಗೆ ಕೊರೋನಾ ಬಂದಂಗೆ ಆ ಸೊಪ್ಪಿಗೊಂದು ಹೊಸ ಕಾಯಿಲೆ ಬಂದಿದೆ. ಅದು ಹೆಂಗೆ ಬಂದಿದೆ ಸರ್ ಅಂತಂದ್ರೆ ಒಂಥರ ಕೋತಿ ಬಾಲ ಆದಂಗೆ ಆಗ್ತೈತೆ. ಒಂದು 4 ಅಡಿ ಬೆಳೆದ್ಬಿಟ್ಟು ಆಮೇಲೆ ಎಲ್ಲ ಚುಕ್ಕೆ ದೊಡ್ಡ ಎಲೆ ಇರೋಂಥದ್ದು ಸಣ್ಣ ಎಲೆ ಆಗ್ತೈತೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಕೆಲವು ಟೈಮಲ್ಲಿ ಆರ್ಗ್ಯಾನಿಕ್ ಒಂದು ಸ್ವಲ್ಪ ಹೊಡೆಯೋ ಅಂತ ಹೇಳಿದ್ರು, ಆರ್ಗ್ಯಾನಿಕ್ ಹೊಡೆದ್ವಿ, ಎಲೆನೋ ಮಾಡಿದ್ವಿ, ಅದಾಗಲಿಲ್ಲ. ಲಾಸ್ಟಿಗೆ ಒಬ್ಬರು, ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು, ನಾವನ್ನು ಕಿಲ್ಲರ್ ಅಂತ ಬರುತ್ತೆ, ಅದನ್ನು ನೋಡಿರಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದೆ. ಲಾಸ್ಟಿಗೆ ಅದನ್ನು ಮಾಡಿದ್ವಿ, ಅದೇ ಒಂದು ಸ್ವಲ್ಪ ಉತ್ತಮ. ಈಗ ಜಾಸ್ತಿ ಪ್ರಮಾಣದಲ್ಲಿ ಹೋಗಿಲ್ಲ, ಒಂದು 50% ಹೋಗಿದೆ ಅಷ್ಟು ಬಿಟ್ಟರೆ ಅದಕ್ಕೆ ಪೂರ್ತಿ ಪ್ರಮಾಣದಲ್ಲೂ ಹೋಗ್ಬೇಕಂದ್ರೆ ಹೆಂಗೆ ಮಾಡ್ಬೇಕಂತ ಗೊತ್ತು ಸರ್. ಅದು ಪ್ರತಿ ಒಬ್ಬರು ರೇಷ್ಮೆ ಇರೋಂಥ ರೈತರು ಏನಿದಾರೋ ಅವ್ರು ಒಂದೇ ದಿನ ಔಷಧಿ ಹೊಡೆದ್ರೆ ನಾವನ್ನು ಕಿಲ್ಲರು ಯಾವುದೇ ಒಂದು ಬೇವಿನೆಣ್ಣೆ ಹೊಡಿಲಿ ಒಂದೇ ದಿನ ಹೊಡೆದ್ರೆ ಅದು ನಿರ್ವಾಂಶ ಆಗುತ್ತೆ. ನಾನು ಇವತ್ತು ನಾನು ಹೊಡಿತೀನಿ, ನಾಳೆ ಇನ್ನೊಬ್ರು ಹೊಡಿತಾರೆ, ನಾಡ್ದು ಇನ್ನೊಬ್ರು ಹೊಡಿತಾರೆ ಅಂದರೆ ಅದು ಸರ್ಕಲ್ ಅಲ್ಲೇ ಸುತ್ತರಿತೆ ಸರ್. ಅದು ಕೆಲವು ರೈತರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಹೇಳೋಕ್ಕಾಗಲ್ಲ, ಕೆಲವರು ಹೇಳಿದ್ರೂ ಅರ್ಥ ಮಾಡ್ಕೊಂಬೋಕ್ಕಾಗಲ್ಲ, ಕೆಲವರಿಗೆ ಅನಿವಾರ್ಯ ಆಗಲ್ಲ. ಯಾಕಂದರೆ ಇವತ್ತು ಒಬ್ಬರು ರೈತರ ಹತ್ರ ಹುಳ ಇರ್ತವೆ, ಅವನು ನವನ್ ಹೊಡಿಯೋಕ್ಕಾಗಲ್ಲ, ಕಿಲ್ಲರು ಅದನ್ನ ಔಷಧಿ ಹೊಡಿಯೋಕ್ಕಾಗಲ್ಲ, ಇನ್ನೊಬ್ಬನ ಹತ್ರ ಚಿಗರಿತೈತೆ, ಇನ್ನೊಬ್ಬನ ಹತ್ರ ಔಷಧಿನೇ ಇರಲ್ಲ, ಯಾವುದನ್ನಾಗಿರಲಿ ಬೇನೆಣ್ಣೆ ಆಗಿರಲಿ ಯಾವುದು ಸಿಗಲ್ಲ. ಹಂಗಾಗ್ಬಿಟ್ಟು ಯಾರು ಒಂದೇ ಪ್ರಮಾಣದಲ್ಲಿ ಅಟ್ ಅ ಟೈಮಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಅದು ಕೋತಿ ರೋಗ ಅಂಥದ್ದು ಇನ್ನು ಜಾಸ್ತಿ ಆಗದ್ರಾಗೆ ಐತೆ. ಅದನ್ನು ನಿರ್ವಾಂಶ ಮಾಡೋಕ್ಕೆ ಯಾರೋ ಒಬ್ಬರು ಸಿಂಗಲ್ ಇರ್ತಾರಲ್ಲ, ಒಂದು ಊರಲ್ಲಿ ಒಬ್ಬನೇ ರಾಜ ಅನ್ನಂಗೆ, ಅವರಿಗೆ ಅದು ಬಂದಿಲ್ಲ ಸದ್ಯ. ಹಂಗಾಗ್ಬಿಟ್ಟು ಅದು ಅಲ್ಲಿಗೈತೆ ಸರ್. ಅದು ಪ್ರತಿ ಸರಿನೂ ಬರ್ತಿರುತ್ತೆ, ನಮ್ಮ ಇಲಾಖೆ ಕಡೆಯಿಂದ ಪೋಷಣ್ ಅಂತ ಸಿಗ್ತಿರುತ್ತೆ, ಅದು ಅದನ್ನು ಹೊಡಿತಿರ್ತೀವಿ. ಆಮೇಲೆ ಇಷ್ಟ ಹಿಂಗೆ ಔಷಧ ಅವು ಬೇನೆಣ್ಣೆ ತೇಚುಗ ಅಂತಂದ್ರೆ ಬೇನೆಣ್ಣೆ. ನೀವು ಕೃಷಿ ಬಂದಾಗ ಪ್ರಾರಂಭ ಮಾಡಿದ್ರಲ್ಲ ರೇಷ್ಮೆ ಬೆಳೆಯೋಕೆ, ಅವಾಗ ಪ್ರತಿ ಕ್ವಿಂಟಲ್ಗೆ ಏನು ರೇಟ್ ಇತ್ತು, ಈಗ ಎಲ್ಲ ಏನು ರೇಟ್ ಇದೆ? ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ನನಗೂ ಫಸ್ಟಿಗೆ ಮಾರ್ಕೆಟ್ಗೆ ಹೋದಾಗ ನನಗೆ 600 ರೂಪಾಯಿ ಸಿಕ್ಕಿತ್ತು ಸರ್. ಪ್ರತಿ ಕೆಜಿಗೆ 600 ರೂಪಾಯಿ ಸಿಕ್ಕಿತ್ತು. ಫಸ್ಟ್ನೇ ಸರಿನೇ ನನಗೆ 2 ಕ್ವಿಂಟಲ್ 20 ಕೆಜಿ ಆಗಿತ್ತು. ಆವತ್ತಿನ ದಿನದಲ್ಲಿ ಅದು ನನಗೆ ದೊಡ್ಡ ಆಗಿತ್ತು. ಅಂದರೆ ಆವತ್ತಿನ ದಿನದಲ್ಲಿ ಮಾರ್ಕೆಟು ಇದ್ದಿದ್ದು ಅದು ಹೈಯೆಸ್ಟ್. ಹೈಯೆಸ್ಟ್ ಅಂತಂದರೆ 630 ಇತ್ತು ಸರ್. ಅದು ನನಗೆ ರೋಟ್ರ್ ಕೂಡ ಹಾಕಿದ್ದಕ್ಕೆ 620 ರೂಪಾಯಿ ಸಿಕ್ಕಿತ್ತು. ಒಳ್ಳೆ ರೇಟು ಫಸ್ಟ್ನೇ ಸರಿನೇ ಒಳ್ಳೆ ಚೆನ್ನಾಗಾಗಿತ್ತು ಸರ್. ಆಮೇಲೆ ಬರ್ತಾ ಬರ್ತಾ ಬರ್ತಾ ಕಡಿಮೆ ಆಯಿತು, 400 ರೂಪಾಯಿ ಬಂತು, 380 ಬಂತು. ಕೊರೋನಾ ಟೈಮಲ್ಲಿ ಆದರೆ 220 ರೂಪಾಯಿ ಕೊಟ್ಟು ಬಂದ್ವಿ. ನಮಗೆ ಪೊಲೀಸ್ನವ್ರದ್ದು ಅದೆಲ್ಲ ಸಮಸ್ಯೆ ಇಲ್ಲದಂಗೆ ಇಲಾಖೆ ಕಡೆಯಿಂದ ಒಂದೇ ಒಂದು ಐಡಿ ಕಾರ್ಡ್ ಕೊಟ್ಟರು. ಎಲ್ಲಿ ಹೋಗ್ದಕ್ಕೆ ಏನು ಮಾಡೋಕ್ಕೆ ಆಗದಿಲ್ಲ ಅಂತ ರೈತರನ್ನ ನಾವು ರೇಷ್ಮೆ ಇರೋ ಅಂದ ತಕ್ಷಣನೇ ಪಾಪ ಅವರು ಯಾರೂ ಏನು ಅಂಬಲಿಲ್ಲ. ಅಂತ ಮಾರ್ಕೆಟ್ಗೆಲ್ಲ ಹೋದ್ವಿ, ಕೊರೋನಾದಲ್ಲೇ ಮಾಸ್ಕ್ ಹಾಕೊಂಡು ನಮ್ಮ ಸೇಫ್ಟಿ ಮಾಡ್ಕೊಂಡು ಹೋದ್ವಿ, ಮಾರ್ಕೆಟ್ ಮುಗಿಸ್ಕೊಂಬಂದ್ವಿ. ಆದರೆ ರೇಟ್ ಮಾತ್ರ ಭಾರಿ ಅಧ್ವಾನ ಆಗ್ಬಿಡ್ತು ಸರ್. ನಮಗೆ 1.5 ವರ್ಷ ಕೊರೋನಾ ಇದ್ರದ್ದು ಭಾರಿ ಎಫೆಕ್ಟ್ ತಿಂದ್ವಿ. ಇವತ್ತಿನ ರೇಟಲ್ಲಿ 728 ರೂಪಾಯಿ ಇದೆ ಸರ್. ಒಳ್ಳೆ ರೇಟ್ ಇದೆ ಸರ್ ಅದು. ಕಡಿ ಸರ್, ನಮಗೆ 600 ರೂಪಾಯಿ ಸಿಕ್ಕರೂ 1 ಕ್ವಿಂಟಲ್ಗೆ 60,000 ರೂಪಾಯಿ, 2 ಕ್ವಿಂಟಲ್ ತಗೊಂಡೋದ್ರೆ 120,000 ರೂಪಾಯಿ. ಯಾರೂ ಕೊಡಲ್ಲ ಸರ್, ಯಾವ ಇಂಜಿನಿಯರಿಗೂ ಬರಲ್ಲ. ನಮ್ಮಲ್ದಲ್ಲೇ ನಾವು ಮಾಡ್ಬೋದಲ್ಲ ಅಂಥೇಳಿ ರೇಷ್ಮೆ ಬಗ್ಗೆಯಲ್ಲಿ ಹೆಮ್ಮೆ ಪಟ್ಕೊಂಡು ಹೇಳಕ್ಕೆ ನಾವು ಅನುಕೂಲ ಪಡ್ತೀನಿ. ಈಗ 200 ಮೊಟ್ಟೆ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಎಷ್ಟು ಕೆಜಿ ಬೆಳೀತಾ ಇದ್ರ ಪ್ರತಿ ಒಂದು ಬೆಳಿಗ್ಗೆ? ಸರ್, ನಾನು ಒಂದ್ಸರಿ 250, ಒಂದ್ಸರಿ 300 ಇಟ್ಕೊಂಡಿರ್ತೀನಿ. ಈಗ ಇನ್ನೂ ಹೊಸ ಪ್ಲಾಟ್ ಬಂದಿದೆ, ಇನ್ನೊಂದು ಮನೆ ಆಗ್ತಾ ಇದೆ, ಅದಕ್ಕೆಲ್ಲ ನಾನು ಪ್ರತಿ ಸರಿ 300-350 ಇಡ್ಬೇಕಂತೇಳಿ ಹೊಸದಾಗಿ ಇನ್ನೊಂದು ಸ್ವಲ್ಪ ನಾಟಿ ಮಾಡಿದ್ದೀನಿ. ಇನ್ನೂ 3 ಎಕರೆ ನಾಟಿ ಮಾಡ್ಕೊಂಡಿದ್ದೀನಿ ಈಗ ಇರೋಂಥದ್ದು ಬಿಟ್ಬಿಟ್ಟು. ಸರ್, ನಾನು ಒಂದ್ಸರಿ 250 ಮೊಟ್ಟೆ ತಂದರೆ, ಈಗ ಆಲ್ರೆಡಿ ಮೊನ್ನೆ ರೀಸೆಂಟಾಗಿ ನಾನು 24ಕ್ಕೆ ಮಾರಿದ್ದೀನಿ, ಒಂದು ತಿಂಗಳು. ಅದಕ್ಕೆ ಮಾರಿದಂಥದಕ್ಕೆ ಎಷ್ಟು ಮಾರಿದ್ದೀನಿ, 325 ಮೊಟ್ಟೆ ತಂದಿದ್ದೆ. 325 ಮೊಟ್ಟೆಗೆ 2 ಕ್ವಿಂಟಲ್ 53 ಕೆಜಿ ಆಗಿತ್ತು ಸರ್. 658 ರೂಪಾಯಿ ಕೊಟ್ಟಿನಿ. ಒಳ್ಳೆಯ ಲಾಭದಾಯಕ ಬೆಳೆ ಅಂತ ಅನ್ಬೋದು ಸರ್. ಒಳ್ಳೆಯ ಲಾಭದಾಯಕ ಸರ್ ಇದು. ಲಾಭದಾಯಕ ಅನ್ನೋದಕ್ಕೆ ಬೇರೆ ಬೆಳೆ ಯಾವುದೂ ಇಲ್ಲ ಇದಕ್ಕಿಂತ. ಅಂದರೆ ಭಾರಿ ಕಾಳಜಿಯಿಂದ ಅಷ್ಟೇ ತಾಳ್ಮೆಯಿಂದ ನೋಡ್ಕೊಂಬೋಕೆ ಸರ್. ಇದು ತಾಳ್ಮೆ ಇರಬೇಕು. ಹೆಚ್ಚು ಕೂಲಿ ಕಾರ್ಮಿಕರನ್ನು ಬೇಕಾಗಲ್ಲ ಸರ್. ಹೌದು ಸರ್, ನಾನು ಇವಾಗ 300 ಮೊಟ್ಟೆ ಇಟ್ಕೊಂತೀನಿ ಅಂತಂದರೆ, ನಾನು ಇವಾಗ ಸದ್ಯಕ್ಕೆ ನಾನು ಒಬ್ಬನೇ ಮೇಂಟೈನ್ ಮಾಡ್ತೀನಿ 3 ಜನ ತಕ್ಕನ. 3 ಜನ ಇದ್ಮೇಲೆ ಇನ್ನೊಬ್ಬರು ಕರ್ಕೊಂತೀನಿ. 3 ಜನ 4 ಜನ ಇದ್ಮೇಲೆ ನನ್ನ ಜೊತೆಗೆ ಇಬ್ಬರು ಕರ್ಕೊಂತೀನಿ. ಇಬ್ಬರು ತಪ್ಪಿರೋ 3 ಕರ್ಕೊಂತ ಅಷ್ಟೇ ಮೇಂಟೈನ್ ಮಾಡಿಬಿಡ್ತೀವಿ ಸರ್. ಲೇಬರ್ ಕಡಿಮೆ ಸರ್. ಲೇಬರ್ ಕಡಿಮೆ ಆಗಿರೋದಕ್ಕೋಸ್ಕರಾಗಿಯೇ ನಾವು ರೇಷ್ಮೆ ಮಾಡಬೇಕು. ಲೇಬರ್ನೇ ಒಟ್ಟು ನನ್ನ ಮೈಂಡಲ್ಲಿ ಇದ್ದಿದ್ದು ನಮ್ಮ ಅಪ್ಪಾಜಿಯರು ಮಾಡ್ತಿದ್ರು. ಆವಾಗ ನಾನು 20-30 ಜನ ಲೇಬರ್ ಕರ್ಕೊಂಬಂದು ನಾನು ದೊಡ್ಡ ರೈತ ಅನ್ಸ್ಕೊಂತಿದ್ದೆ. ಆದರೆ ಇದು ಹೋಗೋದು ಗೊತ್ತಾಗ್ತಿರಲಿಲ್ಲ. ಆಮೇಲೆ ಯೋಚನೆ ಮಾಡಿದ್ವಿ, ಇದೇನಪ್ಪ ಇದು ಹಿಂಗಾಯ್ತು, ನಾವು ಬೆಳೆದಿದ್ದಷ್ಟು ಅವ್ರಿಗೆ ಕೊಡೋಂಥ ಪರಿಸ್ಥಿತಿ ಬಂತಲ್ಲ ಅಂತಂದಾಗ ನಾವು ಇದನ್ನೇನು ಚೇಂಜ್ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಬಂತು. ನಾವು ಅದನ್ನು ಚೇಂಜ್ ಮಾಡ್ಬೇಕಂತಲೇ ಮಾಡಿದ್ವಿ. ಮಾಡಿದ್ದಕ್ಕೆ ಒಳ್ಳೆ ಲಾಭದಾಯಕ ಸರ್ ಅದು. ವೇಣುಕುಮಾರ್ ಅವರೇ, ಒಟ್ಟಾರೆ ನಿಮಗೆ ಈ ರೇಷ್ಮೆ ಕೃಷಿ ನೆಮ್ಮದಿ ತಂದುಕೊಟ್ಟಿದ್ಯಾನಂಗಾಯ್ತು? ಓ ಸರ್, ಅದನ್ನು ನನ್ನ ಮನಸ್ಸಿಗೆ, ನಮ್ಮ ಮನೆಗಳಿಗೆ, ನಮ್ಮ ಊರಿನವರಿಗೆ ಎಲ್ಲರಿಗೂ ಗೊತ್ತೈತೆ ಇದು. ಈ ರೇಷ್ಮೆ ಅನ್ನೋದು ಏನು ಪರಿಣಾಮ, ಎಷ್ಟು ಲಾಭದಾಯಕ ಐತೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಸರ್. ನನಗೆ ಭಾಳ ಸಮಾಧಾನ ಸರ್, ಭಾರಿ ಸಂತೋಷ ಇದ್ರದ್ದು. ರೇಷ್ಮೆ ಮಾಡೋದಾಗೆ ನಾನು ಇಷ್ಟು ಮಾಡಿದ್ರು ಕೂಡ ನಾನು ರೇಷ್ಮೆ ಮಾಡ್ಬೇಕಂತಲೇ ಇನ್ನೂ ಆಸಕ್ತಿ. ಅದಕ್ಕೋಸ್ಕರ ಇನ್ನೊಂದು ಬಿಲ್ಡಿಂಗ್ ಮಾಡ್ಕೊಂಡೆ, ಮಾಡ್ತೀವಿ. ಈಗ ರೇಷ್ಮೆ ಮಾಡ್ಬೇಕಂತ ಪೂರ್ತಿ ಡಿಸೈಡ್ ಸರ್, ರೇಷ್ಮೆನೇ ಮಾಡೋದು. ಹೊಸದಾಗಿ ರೇಷ್ಮೆ ಬೆಳೆಯುವಂಥ ರೈತರು ನಿಮ್ಮನ್ನೇನಾದರೂ ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್. ನಮ್ಮದು ಮೊಬೈಲ್ ನಂಬರು 8971713126. ಮತ್ತೊಮ್ಮೆ ಸರ್, 8971713126. ಯಾರು ಬೇಕಾದ್ರೂ ಸಂಪರ್ಕಿಸ್ಬೋದು ಸರ್. ನಮ್ಮೂರಲ್ಲೆಲ್ಲ ಹೇಳಿದ್ದೀನಿ, ಭಾಳ ಜನಕ್ಕೆ ಹೇಳಿ ಭಾಳ ಜನಕ್ಕೂ ಮಾಡಿಸಿದ್ದೀವಿ ಸರ್. ನಾವೊಬ್ಬರೇ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲರೂ ಬೆಳೀಲಿ ಅಂತೇಳಿ. ಯಾಕಂದರೆ ಒಟ್ಟೆ ಟೈಮಲ್ಲಿ ಏನು ಮಾಡ್ತಾರೆ ಗೊತ್ತೇ ಸರ್, ರೈತರು ಯಾರನ್ನೊಬ್ರು ಟೊಮೆಟೋಗೆ ಹೋಗ್ಬಿಟ್ರೆ ಎಲ್ಲರೂ ಟೊಮೆಟೋ, ಯಾರನ್ನೊಬ್ರು ಮೆಣಸಿನಕಾಯಿ ಹೋಗ್ಬಿಟ್ರೆ ಎಲ್ಲರೂ ಮೆಣಸಿನಕಾಯಿ, ಆ ರೀತಿ ಬೇಡ. ಅವ್ರು ಯಾರೋ ಒಬ್ರು ಮಾಡ್ತಾರೆ ಕಲ್ಲಂಗಡಿ ಕರ್ಬುಜ ಏನೋ ಮಾಡ್ತಾರೆ ಅಂದರೆ ಅದ್ರ ಬೇಡ. ಒಬ್ರು ಅದನ್ನು ಮಾಡಿದ್ರೆ ಒಬ್ರು ಇದನ್ನು ಮಾಡ್ರಿ, ಅವನಿಗೂ ಬೆಳೆದಿದ್ದು ಲಾಭ ಲಾಸ್ ಆಗಲ್ಲ, ಯಾಕಂದರೆ ಮಾರ್ಕೆಟಲ್ಲಿ ಜಾಸ್ತಿ ಆಯ್ತಂದ್ರೆ ಅದು ಲಾಸ್ ಆಗುತ್ತೆ. ಒಬ್ರು ಇದು ಮಾಡಿರಿ, ಒಬ್ರು ಅದು ಮಾಡಿದ್ರೆ ಎಲ್ಲರಿಗೂ ಲಾಭದಾಯಕ ಆಗುತ್ತೆ ಸರ್. ಈಗ ಕರ್ಬುಜಿ ಬೆಳೆದನಿಗೂ ಲಾಸ್ ಆಗಲ್ಲ, ಯಾಕಂದರೆ ಇವು ಕಡಿಮೆ ಮಾರ್ಕೆಟಲ್ಲಿ ಕಡಿಮೆ ಇತ್ತಂದ್ರೆ ಅವನಿಗೆ 10 ರೂಪಾಯಿ ಸಿಗುತ್ತೆ. ನಮಗೆ ಬೆಳೆದಿರೋಂಥರಿಗೂ ನಮಗೂ ಸಮಾಧಾನ. ಈ ಆ ಕಡೆ ಒಬ್ರು ಈ ಕಡೆ ಒಬ್ರು ಇದ್ರೆ ಚೆನ್ನಾಗಲ್ಲ ಸರ್. ಇದು ಒಳ್ಳೆಯದು. ವೇಣುಕುಮಾರ್ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ರೇಷ್ಮೆ ಕೃಷಿಯ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೇಷ್ಮೆ ಕೃಷಿಯ ಅನುಭವಗಳು ಈ ಕುರಿತು ಇದುವರೆಗೂ ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಟಿ ವೇಣುಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಯು ಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ, ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ, ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ, ಹೂವೆ ಮಾತಾಡುತ್ತಾವೆ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ, ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ. ಸ್ವಾಮಿಯೇ ಬೈರುವ ಎತ್ತು ಬೈಲಿಗೆ ಬಂದ, ಸ್ವಾಮಿಯೇ ಬೈರುವ ಎತ್ತು ಬೈಲಿಗೆ ಬಂದ, ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ, ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ, ಕಾವಿಯೇ ಕಮಂಡಲ ದರ್ಶ್ಯಾನೆ ಬೈರುವ, ನಾವೆದ್ದು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ, ನಾವೆದ್ದು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ, ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ, ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ, ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ. ಹೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ, ಒಳಗೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ, ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ, ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ, ವಾಲೆ ಬಂಗಾರ ಗಂಗಂಗೆ ಕಟಿ ಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಕಟಿ ಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ, ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ, ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಕಾಡಿನಲ್ಲಿರುವೋನೇ ಕರದಾರಂಬಾನೇ, ಕಾಡಿನಲ್ಲಿರುವೋನೇ